ಇಂಡಸ್ಟ್ರಿಗಳನ್ನು ಇಲ್ಲ ಮಾಡಿ ಸವಾಲುಗಳು ಬೇರೆ ಬೇರೆ ರೀತಿಯಲ್ಲಿ ಇದೆ. ಒಂದು ಇಂಡಸ್ಟ್ರಿಯನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಂಡ್ರೆ 10-15 ವರ್ಷದಲ್ಲಿ ಮಕ್ಕಳ ಕಾಲಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಮಾಡಿಕೊಳ್ಬಹುದು, ಮೆರಿಬಹುದು ಜಾಸ್ತಿ. ಕೃಷಿಯಲ್ಲಿ ಹೈನುಗಾರಿಕೆಯಲ್ಲಿ ಮೆರೀಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಶರೀರವನ್ನು ಚಂದವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಯಾವಾಗ್ಲೂ ಅದನ್ನ ನಾವು ಹೊಳಚ್ತಾ ಇರಬೇಕು, ಮಣ್ಣಲ್ಲಿ ಆಗ್ಲಿ ಇಲ್ಲಿ ಸಗಣಿಯಲ್ಲಿ ಆಗ್ಲಿ ಇದೆಲ್ಲ ಹೊಳಚ್ತಾ ಇರಬೇಕು. ಒಂದು ವಿಷಯ ಈ ಕೃಷಿ ಆಗಲಿ ಹೈನುಗಾರಿಕೆ ಆಗಲಿ ನಾವು ಸ್ವತಃ ಎಷ್ಟು ಮಾಡಬಹುದು ಒಂದು ವಿಭಾಗ, ಇನ್ನೊಂದು ಕೆಲಸದವರನ್ನಿಟ್ಟು ಮಾಡುವಂತದ್ದು. ಇಲ್ಲಿ ಸಮಸ್ಯೆ ಕೆಲಸದವರದ್ದು ನಮ್ಮಲ್ಲಿ ಪ್ರಮುಖ ಸಮಸ್ಯೆ ಇದೆ. ಆದರೂ ಅವರ ಒಟ್ಟಿಗೆ ನಾವು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗ್ತದೆ ನಮಗೆ ಬೇಕು ಅಂತಾದರೆ. ಮತ್ತೆ ಯಾವುದೇ ಒಂದು ಕೆಲಸಗಳನ್ನು ಮುಟ್ಟಿದ್ರೆ, ತುದಿ ಮುಟ್ಟಿಸುವಲ್ಲಿ ತನಕ ನಾವು ಹೋಗದಿದ್ರೆ ನಮ್ಮ ಶರೀರ ಈ ಜೀವನವು ವ್ಯರ್ಥ ಆಗ್ತದೆ. ಅದನ್ನು ಒಂದು ಹಂತಕ್ಕೆ ನಾವು ಮುಟ್ಟಿಸುವಂಥದ್ದು ನಮ್ಮ ಜವಾಬ್ದಾರಿ. ಆ ನೆಲೆಯಲ್ಲಿ ಮಾಡ್ತಾ ಇದ್ದೇನೆ ಅಷ್ಟೆ. ಈಗ ಮನೆಯವರೆಲ್ಲ ಸೇರಿಕೊಂಡು ಕೃಷಿ ಆಗ್ಬೋದು ಅಥವಾ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳುವಂತಹದ್ದು, ಇದು ಒಂದು ವಿಧ ಅಂತ ಹೇಳಿದ್ರಿ. ಜೊತೆಗೆ ಅದನ್ನು ವ್ಯವಸ್ಥಿತವಾಗಿ ಒಂದಷ್ಟು ಕೂಲಿ ಆಳುಗಳನ್ನು ಇಟ್ಟುಕೊಂಡು ಅದನ್ನ ಮಾಡುವಂತಹದ್ದು, ನಿರ್ವಹಣೆ ಮಾಡುವಂತಹ ಒಂದು ಇಂಡಸ್ಟ್ರಿ ರೀತಿಯಲ್ಲೇ ಮಾಡುವಂತಹದ್ದು ಕೂಡ ಒಂದು ಭಿನ್ನವಾದಂತಹ ಒಂದು ಅಪ್ರೋಚ್ ಅಂತ. ಇದರ ಬಗ್ಗೆ ಹೇಳಿ, ಇದು ಯಾವ ರೀತಿ ಭಿನ್ನವಾಗಿದೆ ಅಂತ. ಮನೆಯವರು ಮಾಡುದಿದ್ರೆ ಒಂದು ಗಂಡ ಹೆಂಡತಿ ತಂದೆ ತಾಯಿಯನ್ನು ನಾವು ಪ್ರಾಯ ಆಗಿರ್ತದೆ, ನಾವು ಅದಕ್ಕೆ ಮನೆಯ ಒಳಗೆ ಮಾತ್ರ ಇರ್ಬೋದಷ್ಟು. ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ನಮ್ಮಲ್ಲಿ ಭೂಮಿ ಉಂಟು ಅಂತಾದರೆ ತೋಟದ ಕೆಲಸ ಅವರಿಗೆ ಪರಿಚಯ ಇರಬೇಕು, ಗೊತ್ತಿರಬೇಕು. ಈಗ ನನಗೆ ಈಗ 60 ವರ್ಷ ಆಯಿತು, ನನಗೆ ಇನ್ನೂ ನಾನು ಮಾಡಿ ಏನು ಅಂತ ಹೇಳಿದರೆ ನನ್ನಿಂದ ಹೇಳಲಿಕ್ಕೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಹೈನುಗಾರಿಕೆ, ಒಂದು 5 ದನ ಎಲ್ಲ ಇದ್ದರೆ ಮನೆಯವರು ಅವರ ಟೈಮಲ್ಲಿ ಮಾಡಿಕೊಂಡು ಸುಧಾರಣೆ ಮಾಡಿಕೊಂಡು ಹೋಗ್ಬೋದು. ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಾದರೆ ಅದಕ್ಕೆ ಸಂಬಂಧಪಟ್ಟ ಜನಗಳನ್ನು ಇಡಬೇಕು, ಸೂಪರ್ವೈಸಿಂಗ್ ಬೇಕು. ಆದರೆ ಹೈನುಗಾರಿಕೆಯಲ್ಲಿ ಏನಾಗ್ತದೆ ಅಂತೇಳಿದರೆ ಬರೀ ಹಾಲು ಮಾರಿ ನಾನು ಈ ವ್ಯವಸ್ಥೆಯನ್ನು ಉತ್ತಮ ಪಡಿಸ್ಬೋದು ಅಂತ ಹೇಳುವಾಗಿಲ್ಲ. ಮಿಲ್ಕ್ ಪ್ರಾಡಕ್ಟ್ಗಳನ್ನು ಮಾಡಬೇಕು ಅಂತ ಯೋಚನೆ ಇದೆ. ಮಗ ಈ ಮಟ್ಟಿನಲ್ಲೆಲ್ಲ ಮಾಡ್ತಾ ಇದ್ದಾನೆ. ಈಗ ಸಗಣಿಯನ್ನು ಈಗ ನಾವು ಸಗಣಿ ನೀರು ಸ್ಲರಿಯನ್ನು ಟ್ಯಾಂಕರಲ್ಲಿ ಸೇಲ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಗೊಬ್ಬರವನ್ನು ಪೌಡರ್ ಮಾಡಿ ಸೇಲ್ ಮಾಡುವಂಥದ್ದು ಮಾರ್ಕೆಟಿಂಗ್ಗೆ ಕೊಡ್ತಾ ಇದ್ದೇವೆ. ಈಗ ಮುಂದಕ್ಕೆ ತುಪ್ಪ ಮಾಡಬೇಕು, ಹಾಲಿನಲ್ಲಿ ಹಾಲಿನ ಪ್ಯಾಕೆಟ್ ಮಾಡಿ ನಾವೇ ಮಾಡಬೇಕು ಅಂತ ಯೋಚನೆ ಇದೆ. ಮೊಸರು ಪ್ಯಾಕೆಟ್ ಮಾಡಬೇಕು ಅಥವಾ ಪೇಡಗಳನ್ನು ಮಾಡಬಹುದು. ಮತ್ತೆ ಈಗ ಒಳ್ಳೆ ಕ್ರೇಜಿ ಪನ್ನೀರದ್ದೆಲ್ಲ ಕ್ರೇಜಿ ಉಂಟು, ಹಾಗೆ ನಮ್ಮ ಹಾಲಿನಲ್ಲಿ ನಾವೇ ಮಾಡಬೇಕು ಅಂತ ಎಂಬ ಒಂದು ಪ್ಲಾನ್ ಎಲ್ಲ ಮಗ ಎಲ್ಲ ಯೋಚನೆ ಮಾಡ್ತಾ ಇದ್ದೇನೆ. ಅದಕ್ಕೆ ತಕ್ಕ ಕಟ್ಟಡಗಳ ವ್ಯವಸ್ಥೆಗಳು ಆಗಿದೆ. ಅದಕ್ಕೆ ಬೇಕಾದ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಯಾವ್ದು ಮಾಡಬೇಕಿದ್ರು ನಮಗೆ ಶುರುವಿಗೆ ಬೇಕಾಗುದು ಫೈನಾನ್ಷಿಯಲ್ ಮ್ಯಾಟರ್ ಬೇಕಾಗ್ತದೆ. ಅದನ್ನೆಲ್ಲ ವ್ಯವಸ್ಥೆಗಳನ್ನು ನಿಧಾನಕ್ಕೆ ಮಾಡಬೇಕು ಅಂತ ಯೋಚನೆ ಇದೆ ಅದಕ್ಕೆ. ಈಗ ಮಗನ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ, ಅವನು ಕೂಡ ಸಾಕಷ್ಟು ಆಸಕ್ತಿಯಿಂದ ಈ ಒಂದು ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿ, ಅವರು ಸ್ವಲ್ಪ ಹಿನ್ನೆಲೆ ಹೇಳಿ, ವಿದ್ಯಾಭ್ಯಾಸ ಅಥವಾ ಬೇರೆ ಉದ್ಯೋಗ ಮಾಡಿಕೊಂಡು ಬಂದವರು ಹೇಗೆ? ಅವನಿಗೆ ಸಿವಿಲ್ ಬಿ ಇಂಜಿನಿಯರಿಂಗ್ ಆಗಿದೆ. ನಮ್ಮ ಸಂದೀಪನಿ ವಿದ್ಯಾಸಂಸ್ಥೆಯಲ್ಲೇ SLC ತನಕ ಕಲ್ತವ. ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಎಲ್ಲ ಆಗಿದೆ. ಯಾವುದೋ ಒಂದು ಕಂಪನಿಯಲ್ಲಿ ಬೆಳಗಾಮಲ್ಲಿ ಕೆಲಸದಲ್ಲಿದ್ದ, ಧಾರವಾಡದಲ್ಲಿದ್ದ. ಸುಮಾರು 25,000 ರೂಪಾಯಿ ಸಂಬಳ ಬರ್ತಾ ಇತ್ತು. ಅದು ತಿಂಗಳಿಗೆ ಸರಿಯಾಗಿ ಸಂಬಳ ಬರ್ತದೆ ಅಂತ ಪ್ರಶ್ನೆ ಅಲ್ಲ. ನಾನು ಹೇಳಬಾರ್ದೋ ಹೇಳ್ಬೋದೋ ಗೊತ್ತಿಲ್ಲ, ನಾನು ಬಹಿರಂಗವಾಗಿ ಹೇಳ್ತೇನೆ. ನನಗೆ ಇರುವುದು ಒಬ್ಬ ಮಗ, ಒಬ್ಬ ಮಗಳು. ಮಗಳನ್ನು ದೇವರ ದಯೆಯಿಂದ ನಮ್ಮ ಮನೆಗೆ, ನಮಗೆ ಮನಸ್ಸಿಗೆ ಯಾವ ಇಚ್ಛೆ ಇತ್ತು ಆ ರೀತಿಯ ಮನೆಗೆ ಮದುವೆ ಮಾಡಿಕೊಟ್ಟಿದ್ದೇವೆ. ಅದರ ಬಗ್ಗೆ ಏನು ನಮಗೆ ಚಿಂತೆ ಇಲ್ಲ, ಸಂತೋಷದಲ್ಲಿ ಅವರಿದ್ದಾರೆ. ಮಗ ಒಬ್ಬ ಇರುವಂತಹದ್ದು, ಇದ್ದದ್ದು ಭೂಮಿ ಒಂದು 8-10 ಎಕರೆ ಭೂಮಿ ಇದೆ. ಇದನ್ನು ಇವತ್ತಲ್ಲ ನಾಳೆ ಮಗನಿಗೆ ಹೊರತು ಇನ್ನೊಬ್ಬರಿಗೆ ಅಲ್ಲ ಮಾರಾಟ ಮಾಡುವ ಯೋಚನೆ ನಮ್ದು ಇಲ್ಲ. ನನ್ನ ಕಾಲದಲ್ಲೇ ಅವ ನನ್ನೊಟ್ಟಿಗೆ ಇದ್ದು ಇದನ್ನೆಲ್ಲ ನೋಡಿ ಅನುಭವಿಸಿದ್ರೆ ಮುಂದಕ್ಕೆ ಇದು ಸರಿಯಾಗಿ ನಡೀತದೆ ಅಥವಾ ಸಂಪಾದನೆ ಮಾಡಬಹುದು. ಈಗ ಅವ ತಿಂಗಳಿಗೆ 1 ಲಕ್ಷವನ್ನು ಸಂಪಾದನೆ ಮಾಡಬಹುದು. ಹೋಗಿ ದುಡ್ಡಿನಕೋಸ್ಕರ ಹೋದ್ರೆ ನಮ್ಮ ಮಾನವೀಯತೆಗಳು ಇಲ್ಲಿ ಕುಟುಂಬಗಳು ಯಾವುದು ಇಲ್ಲ ಅಂತ ಆಗ್ತದೆ. ಆ ದೃಷ್ಟಿಯಿಂದ ಮತ್ತೆ ನೀನು ಇಲ್ಲೇ ಬಾದ್ ಇದನ್ನೇ ನೋಡಿಕೋ ಅಂತ ಹೇಳುವಂತದ್ರು. ಅವನಿಗೆ ಜವಾಬ್ದಾರಿಯನ್ನು ನಾನು ಸೂಪರ್ವೈಸಿಂಗ್ ಮಾಡ್ತಾ ಇದ್ದೇನೆ, ಅವನೇ ಮಾಡ್ತಾ ಇದ್ದಾನೆ, ಓಡಾಟ ಮಾಡ್ತಾ ಇದ್ದಾನೆ, ಇದನ್ನೆಲ್ಲ ಮಾಡ್ತಾ. ಆ ದೃಷ್ಟಿಯಿಂದ ನಾನು ಅವನನ್ನು ಇಲ್ಲಿ ಕರೆಸಿದ್ದೇನೆ ಇದಕ್ಕೋಸ್ಕರ. ಯುವಕರಿಗೆ ಹಿರಿಯರು ಯಾವ ರೀತಿ ಮಾರ್ಗದರ್ಶಕರಾಗಬೇಕು ಅಂತ ನಿಮ್ಮ ಅಭಿಪ್ರಾಯ? ನಮ್ಮ ಸಂಪ್ರದಾಯಗಳ ಒಟ್ಟಿಗೆ ಈಗಿನ ವ್ಯವಸ್ಥೆಗೆ ನಾವು ಪ್ರಾಯಸ್ಥರು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಬೇಕಾಗ್ತದೆ. ಹುಡುಗರ ಮಟ್ಟಿಗೆ ಆಗುವಾಗ ಲೋಕವೇ ಹಾಗೆ ಆಗಿದೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಒಂದು ವ್ಯತಿರಿಕ್ತ ಅಂತ ಹೇಳಿ ನಾವು ಮಾಡಲಿಕ್ಕೂ ಆಗುದಿಲ್ಲ. ಆದ ಕಾರಣ ಅವರಿಗೆ ಅವರು ಸ್ವಲ್ಪ ತಪ್ಪಬಹುದು, ಕೆಲಸ ಮಾಡೋಕೆ ತಪ್ಪಬಹುದು, ಅಥವಾ ಖರ್ಚುಗಳು ವ್ಯತ್ಯಾಸ ಇರಬಹುದು, ಯೋಚನೆಗಳು ವ್ಯತ್ಯಾಸ ಇರಬಹುದು. ಅದಕ್ಕೆ ಅವರನ್ನು ಒಂದು ಸಲ ಅದಕ್ಕೆ ಬಿಟ್ಟು ನಾವು ಹೇಳಿದ್ರೆ ಯಾವುದು ಸರಿ ಯಾವುದು ಒಳ್ಳೇದು ಅಂತ ತೀರ್ಮಾನ ಅವರಿಗೆ ಬರ್ತದೆ ಮುಂದಕ್ಕೆ ಅಂತ ನನ್ನ ಯೋಚನೆ. ಹಾಗೆ ಎಲ್ಲವೂ ಲಾಭದಾಯಕ ಆಗ್ತದೆ ಅಂತಲ್ಲ, ಆ ಯೋಚನೆಗೆ ಅವರಿಗೂ ಬಿಡಬೇಕಾದ್ದು. ಅವ ಇದ್ದದ್ರಿಂದ ನಮಗೆ ನನಗೇನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಮನೆಯ ವ್ಯವಸ್ಥೆ, ನಮ್ಮ ಕುಟುಂಬದ ವ್ಯವಸ್ಥೆ, ಊರಿದ್ದು ಪ್ರತಿಯೊಂದು ಅವನಿಗೂ ಪರಿಚಯ ಆಗ್ತದೆ. ಇಲ್ಲ ಜಾಬ್ ಅಲ್ಲಿ ಇಟ್ಟು ನಾವು ಸತ್ತ ನಂತರ ನಮ್ಮ ಹೆಣ ಹೊರಲಿಕ್ಕೆ ಬಂದ್ರೆ ಊರಲ್ಲಿ ಯಾರಿದ್ದಾರಂತಲೂ ಅವ್ರಿಗೆ ಗೊತ್ತಿರೋದಿಲ್ಲ. ಈಗಿನ ವ್ಯವಸ್ಥೆಗಳು ಏನಾಗಿದೆ, ದುಡ್ಡಿನ ಮೇಲೆ ನಿಂತಿದೆ. ಇದ್ದ ಸ್ಥಳವನ್ನು ಮಾರಿತು, ಫ್ಲಾಟ್ ಅಲ್ಲಿ ಕೂತ್ಕೊಂಡಿದ್ದು ಡೆಪಾಸಿಟ್ಗೆ ದುಡ್ಡು ಬಡ್ಡಿಗೆ ದುಡ್ಡು ಕೊಟ್ಟು ಜೀವನ ಮಾಡುವಂತ ಅದು ಅಲ್ಲ. ಸ್ವಲ್ಪ ಆದರೂ ನಮಗೆ ಭೂಮಿ ಇದ್ರೆ ಭೂಮಿಗೆ ನಮ್ಮ ಬೆವರು ಬೀಳಬೇಕು ಎಂಬ ನನ್ನ ಚಿಂತನೆ ಇರುವಂತ. ಬಹಳ ಒಳ್ಳೆಯ ಮಾತನ್ನ ಹೇಳಿದ್ರಿ. ಜೊತೆಗೆ ಈ ಹೈನುಗಾರಿಕೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ ನೀವು, ಇದಕ್ಕೆ ಒಂದು ಸಂಬಂಧಪಟ್ಟ ಹಾಗೆ ಇದ್ರ ಒಂದು ಕೊಟ್ಟಿಗೆ ನಿರ್ಮಾಣ ಆಗ್ಬೋದು, ಇಲ್ಲಿಯ ಒಂದು ಸೂಕ್ಷ್ಮ ವಿಚಾರಗಳು ಏನೇನು? ದೇವರು ಯಾಕೆ ಪ್ರೇರೇಪಣೆ ಕೊಟ್ಟು ಅಂತ ನನಗೆ ಗೊತ್ತಿಲ್ಲ. ಅಂತೊಂದು 50 ದನ ಸಾಕಬೇಕು ಅಂತ ಯೋಚನೆ ಇತ್ತು. ಕಟ್ಟಡ ಪ್ರಾರಂಭ ಮಾಡುವಾಗ ಬೇರೆಯವರಿಗೆ ಕಟ್ಟಡ ಕೊಟ್ಟು ಅವರು ಸರಿಯಾದ ಸಮಯದಲ್ಲಿ ಮಾಡಲಿಲ್ಲ. ನನ್ನ ಮೂಲತಃ ಏನಿತ್ತು ಅಂತೇಳಿ, ಮಗಳು ನಾಡ್ದು ಏಪ್ರಿಲಲ್ಲಿ ಅಮೆರಿಕಕ್ಕೆ ಹೋಗ್ತಾಳೆ, ಹೋಗ್ಲಿಕ್ಕೆ ಮೊದಲು ಒಂದು ನನಗೆ 50 ದನ ಇಲ್ಲಿ ಕಟ್ಟಬೇಕು ಅಂತ ಯೋಚನೆ ಇತ್ತು. ಆ ಕೆಲಸ ಆಗಲಿಲ್ಲ. ಯಾಕೋ ಮತ್ತೆ ಈ ಕೆಲಸವರ ಕಷ್ಟದಿಂದಾಗಿ ಕಟ್ಟಡವನ್ನು ಪೂರ್ತಿ ಮಾಡಬೇಕು ಎಂಬ ದೃಷ್ಟಿಯಿಂದ ಮಾಡಿದೆ. 50 ಮಾಡಬೇಕು ಅಂತ ಹೇಳುವಂಥದ್ದು ಈಗ ಸುಮಾರು 150ರಲ್ಲಿಗೆ ಮುಟ್ಟಿದೆ. ಕಷ್ಟ ಆಗ್ತದೆ, ಆದರೆ ಮಾನಸಿಕ ಖುಷಿ ಇದೆ. ಅದರ ಕಷ್ಟಗಳು ಎಷ್ಟೋ ಇದೆ ಇಲ್ಲ ಅಂತಲ್ಲ, ಮಾನಸಿಕ ಖುಷಿ ಇದೆ. ನನ್ನ ತಂದೆಯವರ ಕಾಲದಿಂದಲೂ 70ನೇ ಇಸವಿಯಲ್ಲಿ ನನ್ನ ತಂದೆ ಈ ಮನೆ ಒಕ್ಕಲಾಗುವಾಗ 300 ರೂಪಾಯಿ ಕೊಟ್ಟು ಒಂದು ದನ ತಂದಿದ್ರು. ಅದರ ಸಂತಾನ ಬೇಕಾದಷ್ಟು ಬೆಳೆದಿದೆ. ಮತ್ತೆ ಸುಮಾರು 85ನೇ ಇಸವಿಯಲ್ಲಿ ಇನ್ನೊಂದು 300 ರೂಪಾಯಿ ಕೊಟ್ಟು ಒಂದು ಗಡಸು ಬ್ರೀಡ್ ಚೇಂಜ್ ಮಾಡಬೇಕು ಅಂತ ನನ್ನ ಗೊತ್ತಿನಲ್ಲೇ ನನ್ನ ತಂದೆಯವರಿಗೆ ತಂದಿದ್ದಾರೆ. ಮತ್ತೆ 2018ನೇ ಇಸವಿಯಲ್ಲಿ ತನಕ ನಾವು ಒಂದೇ ಒಂದು ದನವನ್ನು ದುಡ್ಡು ಕೊಟ್ಟು ತರಲಿಲ್ಲ. ಅದರಿಂದ ಬೇಕಾದಷ್ಟು ಹೊರಗೆ ಕೊಟ್ಟಿದ್ದೇವೆ, ಅದರಲ್ಲಿ ಏನು ಕಡಿಮೆ ಆಗಲಿಲ್ಲ ನಮಗೆ. ಸುಮಾರು ಇಲ್ಲಿ ಮನೆ ಹತ್ತಿರ ಇಲ್ಲೇ ಇತ್ತು ಹಟ್ಟಿ, ಇಲ್ಲಿ ಒಂದು 20 ತನಕ ದನ ತನಕ ಇಲ್ಲಿ ಕಟ್ತಾ ಇದ್ದೇವೆ. ಹಾಗೆ ಒಂದು ದನವನ್ನು ಸಾಕುವ ಮನುಷ್ಯನ ಒಟ್ಟಿಗೆ ಜಾಸ್ತಿ ಹೋಗಿದ್ದಕ್ಕಿಂತ ದನದ ಒಟ್ಟಿಗೆ ಒಳ್ಳೆಯದು ಅಂತ ಒಂದು ಕಾನ್ಸೆಪ್ಟ್ನಲ್ಲಿ ನಾನು ಮಾಡಿದ್ದೇನೆ. ಅದರಲ್ಲಿ ಲಾಭ ಎಷ್ಟು ಅಂತ ಗೊತ್ತಿಲ್ಲ, ಎಲ್ಲಿ ತನಕ ಮುಟ್ತದಂತ ಗೊತ್ತಿಲ್ಲ. ಹಾಗೆ ಅಂತೇಳಿ ಅದರಲ್ಲಿ ಹಿಂಜರಿಲಿಕ್ಕೆ ಇಲ್ಲ. ಆ ಒಂದು ಒಳ್ಳೆ ದೃಷ್ಟಿಕೋನ ಇಟ್ಟುಕೊಂಡು ಮಾಡಿದ್ದೇನೆ, ಭಗವಂತನ ಇಚ್ಛೆ. ಮತ್ತೆ ನಾನೇ ನಾನು ಮಾಡ್ತೇನೆ ಅಂತ ಏನು ಪ್ರಶ್ನೆ ಇಲ್ಲ. ನನಗೆ ದೇವರು ಯಾವ ರೀತಿ ಪ್ರಚೋದನೆ ಕೊಡ್ತಾರೋ ಅದನ್ನು ಮಾಡ್ತಾ ಹೋಗುವಂತದ್ದು, ಒಳ್ಳೆದಕ್ಕೆ ಪ್ರಚೋದನೆ ಕೊಡ್ಲಿ ಅಂತ ದೇವರಲ್ಲಿ ಅದನ್ನೇ ಪ್ರಾರ್ಥನೆ ಮಾಡುವಂತದ್ದು. ಸಾಮಾನ್ಯವಾಗಿ ಈ ಹಟ್ಟಿಯನ್ನು ನಿರ್ಮಾಣದ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಅಥವಾ ಒಂದೇ ಒಂದು ನೆಲಮಟ್ಟದಲ್ಲಿ ಮಾಡುವಂತದನ್ನು ನಾವು ನೋಡ್ತೀವಿ, ಆದ್ರೆ ಇಲ್ಲಿ ಬಹುಮಹಡಿ ಕಟ್ಟದಲ್ಲಿ ಕೂಡ ನೀವು ಈ ಹಟ್ಟಿಯನ್ನ ಮಾಡ್ಕೊಂಡಿದ್ರಿ, ಏನ್ ಇದರ ವಿಶೇಷತೆ? ನಮ್ಮಲ್ಲಿ ಜಾಗದನಲ್ಲಿ ಇರ್ಲಿಲ್ಲ ಸರಿಯಾಗಿ, ಕೆಳಗಿದೆಲ್ಲ ತೋಟ ಆಗಿತ್ತಲ್ಲಿ, ಸ್ವಲ್ಪ ಇಳಿಜಾರು. ಹೌದು, ಇಳಿಜಾರು, ಬೇರೆ ಜಾಗ ಇರಲಿಲ್ಲ. ಇದ್ದದ್ದು ಇದೊಂದು ಪ್ಲೇಸ್ ಮಾತ್ರ, ಇಲ್ಲದ ವಾಟರ್ ಟ್ಯಾಂಕ್ ಇದ್ದದ್ದು. ಗ್ರೌಂಡ್ ಫ್ಲೋರ್ ಮಾಡೋದಂತ ಮಾಡಿದ್ ನಾನು. ಆ ಹೊತ್ತಿಗೆ ಮತ್ತೆ ಏನೋ ಒಂದು ಪ್ರಚೋದನೆ ಆಯ್ತು, ಕಟ್ಟಡವನ್ನು ಪೂರ್ತಿ ಮಾಡಬೇಕು. ಈಗ ಮನೆಯಲ್ಲಿಯೂ ಹಾಗೆ ಕೊಟ್ಟಿಗೆಗಳೆಲ್ಲ ಅಲ್ಲಲ್ಲಲ್ಲಿ ಕಟ್ಟುವುದಕ್ಕಿಂತ ಕೃಷಿ ಉತ್ಪನ್ನಗಳನ್ನು ಇಡ್ಲಿಕ್ಕೂ, ದೇವರು ಒದಗಿಸಿಕೊಟ್ಟರೆ ಇಡ್ಲಿಕ್ಕೂ ಜಾಗ ಆಗ್ತದೆ. ಆ ಎಲ್ಲ ಕಾನ್ಸೆಪ್ಟ್ ಅಲ್ಲಿ ನಾನು ಅದನ್ನು ಮಾಡಿದ್ದೇನೆ. ಮಾಡುವಾಗ ವ್ಯವಸ್ಥಿತವಾಗಿ ಮಾಡಬೇಕು. ದೇವರು ಎಲ್ಲಿಗೆ, ನಮ್ಮಲ್ಲಿ ಸಂಪಾದನೆ ಎಷ್ಟು ಉಂಟು ಅಂತ ಪ್ರಶ್ನೆ ಅಲ್ಲ, ದೇವರು ಸಂಪಾದನೆ ಕೊಡ್ತಾವೆ. ನಾಯಿಗಳಿಗೆ ನಾವು ಹಾಳಾದ್ದನ್ನು ಹಾಕ್ತೇವೆ, ಕುಳಿತದ್ದನ್ನು ದನಗೆ ಹಾಕುವ ಅಂತ ಭಾವನೆಗಳು. ನಾವು ಗ್ರಾನೈಟ್ ದೊಡ್ಡ ದೊಡ್ಡ ಮಾಳಿಗೆ ಮಾಡಿ ಮನೆ ಕಟ್ಟುತ್ತೇವೆ. ನಮಗೆ ಯಾವುದು ನಮ್ಮನ್ನು ಸಾಕ್ಲಿಕ್ಕೆ ಮೂಲಭೂತವಾಗಿ ಹಾಲನ್ನು ಕೊಡ್ತೇವೋ ಅಥವಾ ಏನು ನಮಗೆ ಸೂಚನೆ ಕೊಡುವಂತ ನಾಯಿಗಳಿದೆಯೋ ಅದನ್ನು ಮೂಲ ಗುಂಪು ಮಾಡಿ ನಾವು ದೊಡ್ಡ ದೊಡ್ಡ ಮನೆಗಳನ್ನು ಮಾಡಿ ಮೆರೀತೇವೆ. ಅದು ಅಲ್ಲ, ನಮಗೆ ಯಾವುದು ಮೂಲವೋ ಅದನ್ನು ಸಮೇತ ಚಂದದಲ್ಲಿ ಇಡಬೇಕು ಎಂಬ ಕಾನ್ಸೆಪ್ಟ್ ಅಲ್ಲಿ ನಾನು ನನ್ನ ಮನಸ್ಸಿಗೆ ಕಂಡದ್ದನ್ನು ಮಾಡಿದ್ದೇನೆ. ಜೀವನ ಎನ್ನುವಂಥದ್ದು ಒಂದು ರೀತಿಯ ಸಹಜೀವನವೇ, ಎಲ್ಲರೊಟ್ಟಿಗೆ ನಾವು ಬೆರೀಲೇಬೇಕಾಗ್ತದೆ. ಪ್ರಾಣಿಗಳಾಗ್ಲಿ, ಪಕ್ಷಿಗಳಾಗ್ಲಿ, ಮನುಷ್ಯರಾಗ್ಲಿ, ಈಗ ಮನುಷ್ಯರಲ್ಲಿ ನಾವೆಲ್ಲ ಹೇಳಿಕೊಳ್ಳುವ ಕಾರಣ 10 ಹಲವಾರು ನಮ್ಮನೆ ಮನುಷ್ಯರಿದೆ. ಪ್ರಾಣಿಗಳಲ್ಲಿ ಅವುಗಳ ಹತ್ರ ಹೋದ್ರೆ ಅವುಗಳೊಂದು ಖುಷಿ ನಮ್ಮನ್ನು ಏನು ಪಡಿಸ್ತೇವೆ ಅಂತ ಅವುಗಳ 2 ದಿವಸ ಹೋದ್ರೆ ಸಾಕು, ಮಾರನೇ ದಿವಸ ಗೊತ್ತಾಗ್ತದೆ. ಅಕಸ್ಮಾತ್ ಒಂದು ದಿವಸ ಹೋಗಿ ಒಂದು ದವನ ದನದಲ್ಲಿ ಒಂದು ಮುಟ್ಟಿ ಮಾತನಾಡದಿದ್ರೆ, ನಾವು 2 ಸಲ ಆ ಕಡೆ ಈ ಕಡೆ ಹೋದ್ರೆ ನಮ್ಮ ಹತ್ರ ಅದೇ ನಮ್ಮನ್ನು ಮುಟ್ಲಿಕ್ಕೆ ಬರ್ತದೆ, ಅಥವಾ ಹೂ ಅಂತ ಶಬ್ದ ಹೇಳ್ತದೆ. ಅಥವಾ ಮನೆಯಿಂದ ಆಹಾರ ತಗೊಂಡು ಹೋಗುವವರಿದ್ರೆ ಆ ಟೈಮಿಗೆ ಅದು ಒಂದೇ ರೀತಿಯ ಶಬ್ದಗಳಲ್ಲಿ ಬೊಬ್ಬೆ ಹೊಡಿತಾ ಇರ್ತವೆ. ಮನುಷ್ಯಂದು ಆ ರೀತಿ ಇರುವುದಿಲ್ಲ. ಅದರಲ್ಲಿ ಕೊಟ್ಟರೂ ಹಾಳಾಗ್ತದೆ, ಕೊಡದಿದ್ರೂ ಹಾಳಾಗ್ತದೆ ಅಂತ ಬರೀ ಮನುಷ್ಯನಲ್ಲಿರ್ತದೆ. ಆದ ಕಾರಣ ಎಲ್ಲರೊಟ್ಟಿಗೆ ಸಹಬಾಳ್ವಬೇಕು ಎಂಬುದೇ ನನ್ನ ಇಂಟೆನ್ಷನ್. ಇದಕ್ಕೆ ಮೂಲ ಕಾರಣ ಏನು ನನಗೆ ಅಂತೇಳಿದರೆ, ನಾನು ಬಾರಿ ಕಲಿತವನೇನಲ್ಲ, ಮನೆಯಿಂದ ಕಲಿಸಲಿಲ್ಲ ಅಂತಲ್ಲ, ನಾನು ಕಲೀಲಿಲ್ಲ, ನನಗೆ ಯೋಗ ಇರಲಿಲ್ಲ. ಆ ಸಂದರ್ಭದಲ್ಲಿ ನನಗೆ ಮನುಷ್ಯರೊಟ್ಟಿಗೆ ಬೆರೀಬೇಕು ಎಂಬುದು ಅದರಲ್ಲಿ ಕಂಡಿತ್ತು. ಅದರಲ್ಲಿ ನಮ್ಮ ಹಿರಿಯರೆಲ್ಲ ನಮ್ಮ ದೊಡ್ಡಪ್ಪನವರೆಲ್ಲ ಹೋಗುವ ಕಾರಣ ಭಗವಾನ್ ಬಾಬಾರ ಅವರಲ್ಲಿ ಹೋಗುವ ಅವಕಾಶ ಸಿಕ್ಕಿತು. ಅಲ್ಲಿಂದ ನನಗೆ ಏನೋ ಒಂದು ಪ್ರಚೋದನೆ ಐತಿ, ಸರ್ವೀಸ್ ಎಂಬುದು ಏನು ಮಾಡಬೇಕು ಅಂತೇಳಿ. ಸರ್ವೀಸ್ ಮಾಡಿದ್ರಲ್ಲಿ ತೃಪ್ತಿ ಉಂಟೋ ಅಂತ ಅಲ್ಲ ಪೂರ್ತಿ, ಅಥವಾ ದಾನ ಧರ್ಮ ಮಾಡಿದ್ರಲ್ಲಿ ಎಲ್ಲವೂ ತೃಪ್ತಿ ಉಂಟಲ್ಲ. ನಮ್ಮ ಡಿಸಿಷನ್ಗಳು ತಪ್ಪಾಗಿರ್ತದೆ. ಒಂದು ವೇಳೆ ದಾನ ಧರ್ಮ ಮಾಡಿದ್ರು ಅವಶ್ಯಕತೆ ಇಲ್ಲದವರಿಗೂ ನಾವು ಕೊಡುವಂತಹ ಸಂದರ್ಭಗಳು, ಅಪಾರ್ಥ ಕೊಡುವಂತಹ ಅಲ್ಲಿ ಸಂದರ್ಭಗಳು ಆ ರೀತಿ ಬರ್ತದೆ. ತೆಗೊಳ್ಳುವವರು ಎಲ್ಲರೂ ಬೇಡುವವರಾಗಿದ್ದಾರೆ, ಕೊಡುವವರ ಸಂಖ್ಯೆ ಕಡಿಮೆ ಆಗಿದೆ. ಈ ಎಲ್ಲ ಕಾನ್ಸೆಪ್ಟಲ್ಲಿ ನಾವೊಂದು ಬೇರೆ ರೀತಿಯಲ್ಲಿ ಒಂದು ವ್ಯವಸ್ಥೆಗಳು ಮಾಡಬೇಕು. ಈ ಶರೀರ ಇದ್ದಷ್ಟು ದಿವಸ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಎಂಬ ಕಾನ್ಸೆಪ್ಟ್ನಲ್ಲಿ ನಾನು ಹೋಗ್ತಾ ಇದ್ದೇನೆ. ಈಗ 150ಕ್ಕೂ ಮಿಕ್ಕಿ ಹಸುಗಳನ್ನು ನೀವು ಕಟ್ಟಿ ಸಾಕ್ತಾ ಇದ್ರಿ, ಇದಕ್ಕೆ ಒಂದು ವ್ಯವಸ್ಥಿತವಾದಂತಹ ಒಂದು ಹಟ್ಟಿಯನ್ನು ಕೂಡ ನೀವು ನಿರ್ಮಾಣ ಮಾಡಿಕೊಂಡಿದ್ರಿ. ಇವುಗಳಿಗೆ ಒಂದು ಮೇವಿನ ವ್ಯವಸ್ಥೆ ಎಲ್ಲ ಹೇಗೆ? ಸುಮಾರು ಈಗಾಗಲೇ ನನ್ನ ಅಡಿಕೆ ಗಿಡ ಇರುವಾಗ ಅದರಲ್ಲಿ ಹುಲ್ಲಿನ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೇನೆ. ಒಂದ್ಸಲ ಸ್ವಲ್ಪ ಕಷ್ಟ ಆಯ್ತು, ಏನು ಮಾಡ್ಬೋದು, ನನಗೆ ಇದು ಐಡಿಯಾ ಇರಲಿಲ್ಲ. ಬೇರೆಯವರು ಕೃಷ್ಣಮೋಹನ್ ಅಂತೇಳಿ ಗೋಲೆಕ್ಸ್ ಇದರ ಅವರು ಪಶುಹಾರದವರು ನನಗೆ ಅವರು ಸಜೆಸ್ಟ್ ಮಾಡಿದರು, ಹೀಗೆ ಹೀಗೆ ಇದು ಒಳ್ಳೇದು ಅಂತೇಳಿ, ಮೇವು ಜೋಳ ಇದು ತೆನೆಗಳು ಬರ್ತದೆ ಅಂತೇಳಿ. ಹಾಗೆ ಬೇರೆಯವರ ಮುಖಾಂತರ ತರಿಸ್ತಾ ಇದ್ದೆ. ಈಗ ಸ್ವತಃ ನಂದೇ ಲಾರಿ ಇದೆ ಇಲ್ಲಿ ಹಾಸನ, ಬೇಲೂರು, ಮತ್ತೆ ಚಾಮರಾಜನಗರ, ಕುಶಾಲ್ ನಗರ ಈ ಕಡೆಯಿಂದೆಲ್ಲ ಅದನ್ನು ತಂದು ಕಟ್ ಮಾಡಿ ಪ್ರೊಸೀಜರ್ ಪ್ರಕಾರ ಸೈಲೇಜ್ ಆಗಿ ಸ್ಟಾಕ್ ಮಾಡ್ತಾ ಇದ್ದೇನೆ. ಇಡೀ ತೆನೆ ಜೋಳವನ್ನು ತಂದು ಮೊದಲು ನಾನು ಅದಕ್ಕೆ ಉಪ್ಪು ಮತ್ತು ಬೆಲ್ಲವನ್ನು ಮೆಷಿನ್ ಅಲ್ಲಿ ಕಟ್ ಮಾಡಿ ಉಪ್ಪು ಮತ್ತು ಬೆಲ್ಲವನ್ನು ಏರ್ಟೈಟ್ ಆಗಿ ಮಾಡಿ ಇಡ್ತಾ ಇದ್ದೆ. ಈಗ ಸ್ವಲ್ಪ ನನ್ನ ಮಗ ಅವ ಬೀದರಲ್ಲಿ ಹೈನುಗಾರಿಕೆ ವೆಟರ್ನರಿ ಇದರಲ್ಲಿ ಎಲ್ಲ ಕಮಿಟಿಯಲ್ಲಿ ಮೆಂಬರ್ ಇದ್ದಾನೆ, ಅವನಿಗೆ ಅಲ್ಲಿ ಡಾಕ್ಟರ್ಗಳು ಇವರು ಬಂದಿದ್ರು, ಬೇರೆಯವರೆಲ್ಲ ಸಲಹೆ ಕೊಟ್ಟು ಅದಕ್ಕೆ ಸೈಲೇಜ್ ಪೌಡರ್ ಅಂತ ಇದೆ, ಅದನ್ನು ಹಾಕಿ ಅದನ್ನು ಸ್ಟಾಕ್ ಮಾಡ್ತಾ ಇದ್ದೇನೆ. ಒಮ್ಮೆ ಅದನ್ನು ಏರ್ಟೈಟ್ ಮಾಡಿದರೆ 30-35 ದಿವಸದಲ್ಲಿ ತೆಗಿಬೇಕು ಅಂತ ಲೆಕ್ಕಾಚಾರ. ಏರ್ಟೈಟ್ ಮಾಡಿಟ್ರೆ 1 ವರ್ಷ ಆದರೂ ಅದು ದನದ ಫುಡ್ ಅದು ಏನೂ ಆಗುವುದಿಲ್ಲ, ಏರ್ ಹೋಗಬಾರದು. ಇದು ಒಳ್ಳೆ ಎನರ್ಜಿ ಫುಡ್ಡು ಸಹ. ನನ್ನಲ್ಲಿ ಸುಮಾರಿಗೆ 80-85 ಟನ್ ರೊಟೇಷನ್ ಆಗಿ ಸ್ಟಾಕ್ ಇರ್ತದೆ. ಅಕಸ್ಮಾತ್ ಯಾವುದೇ ಸಮಸ್ಯೆ ಬಂದರೂ ಒಂದು 2 ತಿಂಗಳು ದನ ಸಾಕುವುದಕ್ಕೆ, ಅದಕ್ಕೆ ಆಹಾರ ಕೊಡಲಿಕ್ಕೆ, ಹಾಲೆಷ್ಟು ಸಿಗ್ಬೋದು ಅಂತಲ್ಲ, ಹಾಗೂ ಸಮಸ್ಯೆ ಇಲ್ಲ. ಈ ರೀತಿ ಮಾಡ್ತಾ ಇದ್ದೇನೆ. ಅದಕ್ಕೆ 150 ಹಸುಗಳಿಗೆ ಎಷ್ಟು ಪಶು ಆಹಾರ ಅಥವಾ ಮೇವು ಬೇಕು? ಈಗ ನಾನು ಸುಮಾರು 60% ಸೈಲೇಜ್ ಮತ್ತು ಹಸಿ ಹುಲ್ಲನ್ನು ಹಾಕ್ತಾ ಇದ್ದೇನೆ. ಈಗ ಹಾಕುವಾಗ ಸುಮಾರು 1,200 ಕೆಜಿಯಷ್ಟು ಸೈಲೇಜ್ ಹಾಕ್ತೇನೆ, ಮತ್ತು 800 ಕೆಜಿಯಷ್ಟು ಸುಮಾರು ಹಸಿ ಹುಲ್ಲು ಇದ್ದಾಗ ಮಿಕ್ಸ್ ಮಾಡಿ ಮಾಡಿ ಹಾಕ್ತಾ ಹೋಗ್ತಾ ಇದೆ. ಈಗ ಹಾಳೆಯನ್ನು ಕೂಡ ಪೌಡರ್ ಮಾಡಿ ನೀವು ಉಪಯೋಗಿಸ್ತಾ ಇದ್ದೀರಾ, ಇದರ ಬಗ್ಗೆ ಹೇಳಿ. ಹಾಳೆಗಳು ನಮ್ಮ ಇಲ್ಲಿ ಹತ್ತಿರದಲ್ಲಿ ಎಲ್ಲ ಈ ಹಾಳೆ ತಟ್ಟೆ ಮಾಡ್ತಾರೆ, ಆ ವೇಸ್ಟ್ಗಳನ್ನು ತಂದು ಇಲ್ಲಿ ಬೇಸಿಗೆಗಾಲದಲ್ಲಿ ಪೌಡರ್ ಮಾಡಿ ಸ್ಟಾಕ್ ಮಾಡಿ ಇಟ್ಟುಕೊಂಡಿದ್ದೇನೆ. ಹಿಂಡಿಯ ಒಟ್ಟಿಗೆ ಅದನ್ನು ಹಾಕ್ತಾ ಇದ್ದೇನೆ. ಬೇರೆ ನಾನು ಯಾವುದು ಒಣ ಹುಲ್ಲುಗಳು ಯಾವುದು ಹಾಕುವುದಿಲ್ಲ, ಅದು ಮಾತ್ರ. ದಿವಸಕ್ಕೆ ಸುಮಾರು 1.5-2 ಕೆಜಿಯಷ್ಟು ಹಾಕ್ತಾರೆ ಅದನ್ನು, ಅದನ್ನು ಚೆನ್ನಾಗಿ ತಿಂತವೆ. ಹಾಗೆ ರಾಗಿ ಕಡ್ಡಿ ಸಮೇತ ಘಟದ ಮೇಲಿಂದ ತರಿಸಿದೆ, ಆದರೆ ನಮಗೆ ಅಲ್ಲಿಂದ ಅಲ್ಲಿ ರೇಟ್ ಕಡಿಮೆ ಇದ್ದರೂ ಟ್ರಾನ್ಸ್ಪೋರ್ಟ್ ವಿಪರೀತ ಆಗ್ತದೆ, ಆದ ಕಾರಣ ಅದನ್ನು ಡ್ರಾಪ್ ಮಾಡಿದ್ದೇನೆ. ಈಗ ಬೇರೆ ಯಾವುದು ಹಿಂಡಿ ಮತ್ತು ಇದನ್ನು ಮಾತ್ರ ಆಗ್ತಾ ಇದ್ದೇನೆ. ಈಗ ಸ್ಥಳೀಯವಾಗಿ ಇಂಥ ಒಂದು ಜೋಳದ ಗಿಡವನ್ನು ನೆಟ್ಟು ಬೆಳೆಸುವುದಕ್ಕೆ ಅವಕಾಶ ಉಂಟಾ ಇಲ್ಲಿ? ನಮ್ಮಲ್ಲಿ ಜಾಗೇನೂ ಅದಕ್ಕೆ ಸರಿಯಾಗಿಲ್ಲ, ಅಷ್ಟು ಫಲವತ್ತಾದ ಮಣ್ಣು ಅಲ್ಲ. ಗಿಡ ಬರುವುದಿಲ್ಲ ಅಂತ ಹೇಳಿದ್ರೆ ಬರ್ತದೆ, ಇಲ್ಲ ಅಂತಲ್ಲ, ನಮ್ಮಲ್ಲಿ ಅಷ್ಟು ಜಾಗನೂ ಇಲ್ಲ. ಅದರ ಒಂದು ಟೆಕ್ನಿಕ್ ಸಮೇತ ನಾವು ಅದು ಕಲೀಲಿಕ್ಕೆ ಹೋಗಲಿಲ್ಲ, ಪ್ಲೇನ್ ಜಾಗ ಬೇಕು. ನನ್ನಲ್ಲಿ ಮೇಯ್ನ್ ಆಗಿ ಜಾಗ ಇಲ್ಲ, ಅದಕ್ಕೆ ಸರಿ ಬರ್ಬೋದು, ಬರ್ಲಿಕ್ಕೆ ಇಲ್ಲ ಅಂತ ಅಲ್ಲ. ನಂದು ಕೆಲವು ತೋಟದಲ್ಲಿ ಮಾಡಿದ ಕೆಲವು ಗಿಡಗಳು ಬಂದಿದೆ, ಒಳ್ಳೇದಾಗಿ ಬಂದಿದೆ ಅಲ್ಲ. ಇತ್ತೀಚೆಗೆ ಈ ಹೈಡ್ರೋಫೋನಿಕ್ಸ್ ಬಗ್ಗೆ ನಾವು ಕೇಳ್ತಾ ಇದ್ವಿ, ಅದರ ಒಂದು ಪ್ರಯತ್ನ ಏನಾದ್ರು ಮಾಡಿದ್ರೆ? ಹೈಡ್ರೋಫೋನಿಕ್ಸ್ ನಾನು ಮಾಡ್ತಾ ಇದ್ದೆ, ಇಲ್ಲ ಅಂತ ಅಲ್ಲ. ಅದಕ್ಕೆ ಸರಿಯಾದ ಬೀಜವನ್ನು ಸೆಲೆಕ್ಟ್ ಮಾಡುವಂಥದ್ದು, ಜೋಳ ಅಥವಾ ಯಾವುದೇ ಬೀಜಗಳು ಸರಿಯಾಗಿ ಸೆಲೆಕ್ಟ್ ಮಾಡುವಂಥ. ನನ್ನಲ್ಲಿ ಒಂದು ಇದು ಆಗ್ತಾ ಇತ್ತು ಸ್ವಲ್ಪ, ನನಗೆ 2 ವರ್ಷ ಹಿಂದೆ ಹಿಂಬದಿಯ ಬರ ಜರ್ದು ಅದೆಲ್ಲ ಮಣ್ಣಿನಡಿಗೆ ಬಿದ್ದು ಎಲ್ಲ ಹೋಯ್ತು, ಮನೆಗೆಲ್ಲ ಡ್ಯಾಮೇಜ್ ಆಗಿ, ಮತ್ತೆ ಅದನ್ನು ನಿಲ್ಲಿಸಿದ್ದೇನೆ, ವಾಪಸ್ ಮಾಡಲಿಲ್ಲ. ನನಗೆ ನಂತರ ಇದು ಜೋಳ ಹಸಿ ಬೇಕಾದಷ್ಟು ಸಿಕ್ಕುವ ಕಾರಣ ಹೈಡ್ರೋಫೋನಿಕ್ಸ್ಗೆ ಹೋಗಲಿಲ್ಲ ನಾನು. ಇದು ಬೇಕಾದಷ್ಟು ಹಸಿ ತೆನೆ ಹಸಿ ಹುಲ್ಲು ಸಿಕ್ಕಲಿಲ್ಲ ಅಂತಾದ್ರೆ ಹೈಡ್ರೋಫೋನಿಕ್ಸೇ ಮಾಡಲೇಬೇಕಷ್ಟೆ, ಸ್ವಲ್ಪ ಜಾಗೃತ ಬೇಕು ಅಷ್ಟೇ. ಇನ್ನೊಂದು ವಿಚಾರ, ಈ ಹಟ್ಟಿಯಲ್ಲಿ ಒಂದು ತೇವಾಂಶ ಮತ್ತು ಟೆಂಪರೇಚರ್ ಅಥವಾ ಉಷ್ಣತೆಯನ್ನು ಕಾಪಾಡಿಕೊಳ್ಳುವಂಥ ವಿಶೇಷವಾಗಿ ಬೇಸಿಗೆಯಲ್ಲಿ ಇದರ ಒಂದು ನಿರ್ವಹಣೆ ಹೇಗೆ? ನಾನು ಹಟ್ಟಿ ಕಟ್ಟಿದ್ರಲ್ಲಿ ನನ್ನ ಆಲೋಚನೆ ತಪ್ಪಿನಿಂದಾಗಿ ವೆಂಟಿಲೇಷನ್ ನನ್ನ ಹಟ್ಟಿಯಲ್ಲಿ ಕಡಿಮೆ ಆಗಿದೆ, ಅದೊಂದು ನಂದು ದೊಡ್ಡ ಫಾಲ್ಟ್ ಆಗಿದೆ. ಈಗಾಗಲೇ ಅದಕ್ಕೆ ಎಕ್ಸಾಸ್ಟ್ ಫ್ಯಾನ್ ಹಾಕಿದ್ದೇನೆ, ಇನ್ನು ಸೆಂಟ್ರಲೈಸ್ ಎಸಿ ಹಾಕಿದ್ರೆ ಆಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಬೇರೆ ಏನು ದಾರಿ ಕಾಣ್ತಾ ಇಲ್ಲ ಅದಕ್ಕೆ. ಫ್ಯಾನ್ ಸಾಕಾಗೋದಿಲ್ಲ. ಸೀಲಿಂಗ್ ಫ್ಯಾನ್ ಅಂತೂ ಹಾಕಿದ್ರೆ 5-10 ನಿಮಿಷ ಮತ್ತೆ ಅದೇ ಹೀಟ್ ಆಗ್ತದೆ, ಅದರಿಂದ ಅದು ಅಷ್ಟು ಪ್ರಯೋಜನ. ನನಗೆ ಸುಮಾರು ಬೇಸಿಗೆ ಕಾಲದಲ್ಲಿ ಚಳಿಗಾಲ ಮಳೆಗಾಲಕ್ಕಿಂತ ಖಾಲಿ ಹವೆಯಿಂದಾಗಿ ನನಗೆ ಒಂದು ಸುಮಾರು 100-150 ಲೀಟರ್ ಹಾಲು ಕಡಿಮೆ ಆಗ್ತದೆ. ಅದು ಹೌದು, ವೆಂಟಿಲೇಷನ್ ಪ್ರಾಬ್ಲಮ್ ಇಂದಾಗಿ ನನಗೆ ಆ ಕಡೆ ಎರಡೂ ಬದಿಗೆ ಗುಡ್ಡ ಆಯಿತು, ಏನು ಮಾಡುವ ಹಾಗಿಲ್ಲ. ಈ ಕಡೆಯಿಂದ ಗಾಳಿ ಒಂದು ಕಡೆಯಿಂದ ಬಂದರೆ ಗಾಳಿ ಸಾಕಾಗೋದಿಲ್ಲ. ನನ್ನ ಆಲೋಚನೆ ಅಂತ ಹೇಳಿದ್ರೆ ನಾನು ಸ್ಟ್ರಕ್ಚರ್ ಬಗ್ಗೆ ಮಾತ್ರ ಕನ್ಸಲ್ಟ್ ಮಾಡಿದ್ದೇನೆ ಬಿಲ್ಡಿಂಗ್ ಹೊರತು, ನಾನು PWD ಕಾಂಟ್ರಾಕ್ಟರ್ ಆಗಿದ್ದೆ, ಅದೆಲ್ಲ ನನ್ನದೇ ಪ್ಲಾನಲ್ಲಿ ನಾನು ಮಾಡಿಕೊಂಡು, ಅದು ತಪ್ಪಿದೆ ಕೆಲವು ಮಾಡುವ. ಹಸುಗಳ ಅವಶ್ಯಕತೆಯನ್ನು ನೋಡಲಿಲ್ಲ ನೀವು? ಇಲ್ಲ ಇಲ್ಲ, ಅದರಲ್ಲಿ ನನಗೆ ಫಸ್ಟ್ಗೆ ಇದು ಮಾಡಿದ ಹಸುಗಳ ಬಗ್ಗೆ ಅಷ್ಟು ಕೆಳಗಡೆ ಓಪನ್ ಆಗಿತ್ತು, ಅದು ಯೋಚನೆ ಬರಲಿಲ್ಲ, ಮತ್ತೆ ಫಾಲ್ಟ್ ಆಗುವಾಗ ಯೋಚನೆ ಬಂತು. ಹೊಸದಾಗಿ ಮಾಡುವವರಿಗೆ ನಿಮ್ಮೊಂದು ಸಜೆಷನ್? ಹೊಸದಾಗಿ ಮಾಡುವವರಿಗೆ ಓಪನ್ ಶೆಡ್ ಮಾಡಬೇಕು, ದನಗಳಿಗೆ ಬಿಡ್ಲಿಕ್ಕೆ ಅವಕಾಶ ಬೇಕು, ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ, ನಾನು ವ್ಯಾಯಾಮವಾಗುವ ಹಾಗೆ ನಾನು ಮಾಡಬೇಕು ಅಂತ ಇದ್ದೆ. ನೋಡಿ, ಫ್ರಂಟ್ ಅಲ್ಲಿ ಎಲ್ಲ ಕಂಪೌಂಡ್ ಹಾಲ್ ಆಗಿ ಮಾಡಿಕೊಂಡು ಬಂದಿದ್ದೇನೆ. ಕೆಳಗಿನ ಫ್ಲೋರ್ ಅನ್ನು ಕೆಳಗೆ ಬಿಡಬೇಕು, ಇನ್ನು ಗೇಟ್ಗಳೆಲ್ಲ ಆಗಬೇಕು. ಮೇಲಿನ ಫ್ಲೋರ್ ಅಲ್ಲಿ ಒಂದು 4 ಅಡಿಕೆ ಸಾಲಿನ ಮಧ್ಯೆ ಲೆವೆಲ್ ಮಾಡಿ ಅದರ ಎಡೆಗೆ ಬಿಡಬೇಕು ಅಂತ ಪ್ಲಾನ್ ಮಾಡಿದ್ದೇನೆ. ನೆನೆಸಿದಾಗ ಯಾವುದು ಆಗ್ತಾ ಇಲ್ಲ, ಅದು ಎಲ್ಲವೂ ಎಲ್ಲ ಡಿಪೆಂಡ್ ಆನ್ ಲೇಬರ್ಸ್ ಇರುವ ಕಾರಣ. ಆಮೇಲೆ ಈಗ ಇವುಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ ಆರೋಗ್ಯಕ್ಕೆ ಈ ಫುಡ್ ಗಳಿಂದ ಹಿಂಡಿಂದಲೋ ಯಾವುದು ಅದಕ್ಕಿಂತ ಗೊತ್ತಾಗುವುದಿಲ್ಲ. ಒಂದು ಗಬ್ಬ ನಿಲ್ಲುವಂತದ್ದು ಲೇಟ್, ಒಂದು 30% ದನಗಳಿಗೆ ಗಬ್ಬ ನಿಲ್ಲುವಂತದ್ದು ಲೇಟ್. ಇನ್ನೊಂದು ಗಂಟು ನೋವುಗಳು ಬರುವಂತಹದ್ದು ದನಗಳಿಗೆ. ಇದು ಯಾಕೆ ಅಂತ ಡಾಕ್ಟರ್ ಅಲ್ಲಿ ಕನ್ಸಲ್ಟ್ ಮಾಡುವಾಗ ಸೈಲೇಜ್ ಅಲ್ಲಿ ಮ್ಯಾಗ್ನೇಸಿಯಂ ಏನೋ ಸ್ವಲ್ಪ ಜಾಸ್ತಿ ಇದೆ ಏನೋ ಹೇಳಿದ, ಅದೊಂದು ಫಾಲ್ಟ್ ಇರಬಹುದು ಅಂತ ಹೇಳ್ತಾರೆ. ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಏನು ಅಂತ ಡಿಸಿಷನ್ಗೆ ಇಲ್ಲ, ಬರಲಿಲ್ಲ. ಅದು ಡಾಕ್ಟರ್ಗಳು ಬೇಕು ಅಂತಾದ್ರೆ ಕಲ್ತವರು ಎಷ್ಟು ಜನವೂ ಇರಬಹುದು. ನನ್ನ ಮಟ್ಟಿಗೆ ನಾನು ಹೇಳೋದಿದ್ರೆ ಪುತ್ತೂರಿನಲ್ಲಿ ಸರಿಯಾದ ವೆಟರ್ನರಿ ಡಾಕ್ಟರ್ಗಳು ಇಲ್ಲ. ಗೌರ್ಮೆಂಟ್ ಡಾಕ್ಟರ್ ಹೆಬ್ಬಾರ್ ಅಂತ ಇದ್ದಾರೆ, ನಾನು ಇದನ್ನು ಮಾಡುವಾಗಲೇ ಬರ್ತಾ ಇದ್ದವರು, ಅವರು ಹೊರತು ಲೆಕ್ಕಕ್ಕೆ ಇದ್ದಾರೆ ಹೊರತು ಬೇರೆ ಯಾರೂ ಇಲ್ಲ. ನಾವು ಆಪಾದನೆ ಮಾಡುದು ಅಂತಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ ನನ್ನಲ್ಲಿ ಬಂದ್ರೆ ಬೇರೆ ಬೇರೆ ಬೇರೆ ಬೇರೆ ಕೇಸುಗಳು ಇರ್ತದೆ ದನಗಳು. ಒಬ್ಬ ಬಂದ್ರೆ ಒಂದು 10-20 ನೋಡ್ಬೇಕಾಗ್ತದೆ, ಅವಾಗ ಡೌಟ್ ಇದ್ದದ್ದು ನಮ್ಗೆ ಕೇಳಬೇಕಾಗ್ತದೆ. ಪರಿಸರದಲ್ಲಿ ಎಲ್ಲ 5-10 ದನಗಳಿರುವ ಕಾರಣ ಡಾಕ್ಟರ್ಗಳಿಗೆ ಹೋದ್ರೆ 1/2 ಗಂಟೆಯಲ್ಲಿ 1 ಗಂಟೆಯಲ್ಲಿ ಟ್ರೀಟ್ಮೆಂಟ್ ಮಾಡಿ ಬರ್ಲಿಕ್ಕೆ ಆಗ್ತದೆ. ಇಲ್ಲಿ ಬರುವವರು ಸಮೇತ ಇವತ್ತಿಗೆ ಸಾಕು ಅಂತ ಹೇಳಿ ಹೋಗುವಂತ ಜನಗಳನ್ನು ಹಾಗೆ ಮಾಡ್ತಾರೆ. ಹಾಗೆ ಅಂತೇಳಿ ಬರ್ತಾರೆ ನನಗೆ ವೆಟರ್ನರಿ ಡಾಕ್ಟರ್ ಇವರು ಪ್ರಸನ್ನ ಹೆಬ್ಬಾರ್. ರಾತ್ರಿ ಬೇಕಿದ್ರು 12 ಗಂಟೆಗೂ ಬರ್ತಾರೆ, ಬೆಳಗಿನ ಜಾವ 3 ಗಂಟೆಗೂ ಬರ್ತಾರೆ. ಅವರು ವೃತ್ತಿಯಲ್ಲಿ ಪರಿಪೂರ್ಣರು ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂತೇಳಿದ್ರೆ ನನಗೆ ಒಂದು ದಿವಸ 4 ಗಂಟೆಗೆ ರಾತ್ರಿಗೆ ಬಂದು ಒಂದು ಕರು ಹಾಕ್ಲಿಕ್ಕೆ ಆಗದ ಅಲ್ಲಿ ಮಲಗಿ ತೆಗೆದಿದ್ದಾರೆ ಕರುವನ್ನೆಲ್ಲ. ಇಲ್ಲದ್ರೆ ಎಲ್ಲರೂ ಈಗ ಪ್ರಾಣಿ ಅಲ್ಲ, ಮನುಷ್ಯ ಸತ್ರೆ ಭಯ ಇಲ್ಲದವರು ಪ್ರಾಣಿ ಸತ್ರೆ ಯಾರಿಗೂ ಬೇಸರ ಆಗುದಿಲ್ಲ ನೋಡಿ ಯಾರಿಗೆ ಸರ್. ಪ್ರೀತಿಯಿಂದ ಸಾಕಿದ್ರೆ ಅವು ಸತ್ರು ಕೂಡ ಬೇಜಾರಾಗಬೇಕು. ಹೌದು, ಹಾಗೆ ಆಗ್ತದೆ. ಸರಿ, ಈಗ ಮೇವಿನ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಹಿಂಡಿಯನ್ನು ಕೂಡ ನೀವು ಸೇರಿಸಬೇಕಲ್ಲ. ಹಿಂಡಿಯನ್ನು ನಾನು ಹಾಕ್ತಾ ಇದ್ದೇನೆ, ಹಿಂಡಿಯನ್ನು ಆಗದಷ್ಟು ಕಡಿಮೆ ಮಾಡಲಿಕ್ಕೆ ನೋಡ್ತಾ ಇದ್ದೇನೆ. ಸ್ವಲ್ಪ ಜೋಳ ಬೂಸ ಮತ್ತು ಒಂದು 1/2 kg ಹಾಲು ಕರೆಯುವುದಕ್ಕೆ ಜೋಳ ಬೂಸ ಹಾಕ್ತಾ ಇದ್ದೇನೆ. ಮತ್ತೆ ಒಂದು ಮ್ಯಾಕ್ಸಿಮಮ್ ಅಂದ್ರೆ 6 kg ಹಿಂಡಿ ಹಾಕ್ತಾರೆ. ಒಂದು 20 ಲೀಟರ್ನ ಹಾಲಿನ ದನಕ್ಕೆ ಒಂದು 6 kg ಹಿಂಡಿ ಹಾಕ್ತೇನೆ. ಯಾಕಂದ್ರೆ ನೈಟ್ರೋಜನ್ ಇದರಲ್ಲಿ ಜಾಸ್ತಿ ಇರುವ ಕಾರಣ, ಸೈಲೇಜಿ ಮತ್ತು ಜೋಳದಲ್ಲಿ ಜಾಸ್ತಿ ಇರುವ ಕಾರಣ ಅಷ್ಟು ಬೇಡ ಅಂತೇಳಿ. ಜಾಸ್ತಿ ಹಿಂಡಿ ಹಾಕಿದ್ರೆ ಅದೇ ಒಂದು ಕಾಯಿಲೆಯಾಗಿ ಪರಿಣಾಮ ಆಗ್ತದೆ. ಅದನ್ನು ಪ್ರಯೋಗ ಮಾಡ್ತಾ ಇದ್ದೇನೆ ನಾನು. 5 kg 10 kg ಹಿಂಡಿ ಹಾಕಿ 25 ಲೀಟರ್ ಹಾಲು ಕೊಡುವುದಕ್ಕೆ ಅದರ ಎಕ್ಸ್ಪೆನ್ಸ್ ಲೆಕ್ಕ ಹಾಕಿದರೆ, ಅದರ ರೋಗವನ್ನು ಲೆಕ್ಕ ಹಾಕಿದರೆ, ಶರೀರ ಉಳಿಲಿಕ್ಕೆ ತಕ್ಕ ಹಿಂಡಿ ಹಾಕಿ ಈ ನಮ್ಮ ಸೈಲೇಜಿ ಮತ್ತು ಜೋಳದಲ್ಲಿ ಹಾಲು ಬರುವುದೇ ಲಾಭವೋ ಅಂತ ಅದು ಯೋಚನೆ ಮಾಡಬೇಕು ಅಂತ ಈಗ ಮಾಡ್ತಾ ಇದ್ದೇನೆ. ಒಂದು 4 ದಾನ ಟೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ. ಈಗ ಬೇರೆ ಬೇರೆ ಕೆಲಸ ಕಾರ್ಯಗಳಿಗಾಗಿ ಯಂತ್ರಗಳನ್ನು ಹೇಗೆ ನೀವು ಬಳಕೆ ಮಾಡ್ತಾ ಇದ್ರಿ? ಯಂತ್ರಗಳು ಹುಲ್ಲು ಕಟ್ ಮಾಡಲಿಕ್ಕೆ ಯಂತ್ರ ಇದೆ, 5-6 ಲಕ್ಷದ ವೇಸ್ಟೇಜ್ ಯಂತ್ರಗಳೇ ಇದೆ. ನಮ್ಮ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸೇಲ್ಸ್ ಮಾರ್ಕೆಟಿಂಗ್ಗೆ ಬೇಕಾದಷ್ಟು ವ್ಯವಸ್ಥೆಗಳಿದೆ. ಅದನ್ನು ಸರಿಯಾದರೆ ಸರಿ, ವ್ಯತ್ಯಾಸ ಆದರೆ ನಮ್ಮದೇ ಸ್ವತ್ತು. ಗ್ಯಾರಂಟಿ 1-2 ವರ್ಷ ಅಂತ ಹೇಳ್ತಾರೆ, ಗ್ಯಾರಂಟಿ ಏನಿಲ್ಲ, ನಮ್ಮ ಮನುಷ್ಯನಾಗಿ ಅದು ಗ್ಯಾರಂಟಿ. ಸರಿಯಾಗಿ ತಿಳಿದಂತ ರಿಪೇರಿ ಮಾಡುವವರು ಜನ ಇಲ್ಲ. ಮೆಷಿನ್ ಹೌದು, ಸೇಲ್ಗೆ ಜನ ಬೇಕಾದಷ್ಟಿದೆ. ನನಗೆ ಈ ಕಡೆಯಿಂದ ಕೊಯಮತ್ತೂರಿಂದ ಬಂದದಿದೆ, ಆ ಸೆಗಣಿ ಹುಡಿ ಮಾಡುವಂಥದ್ದು ಚಂಡೀಗಢದಿಂದ ಬಂದಿದ್ದಾರೆ. ಈಗ ಫೋನ್ ಮಾಡೋ ಹೇಳ್ತಾರೆ, ಅದನ್ನು ನೀವು ವಾಪಸ್ ಕಳಿಸಿ, ನಾನು ಫಾಸ್ಟ್ ಆಗುವಾಗ ಮಾಡಿ ಕಳಿಸ್ತೇನೆ ಅಂತೇಳಿ. ನಾವು ಈ ಮೆಷಿನರಿಗಳು ಸರಿ ಇಲ್ಲ ಅಂತಾದರೆ, ಒಂದು ಈಗ ಗೊಬ್ಬರ ಕೊಡ್ತೇವೆ ಅಥವಾ ಏನಾದರೂ ಸೈಲೇಜ್ ಅರ್ಜಿ, ಸೈಲೇಜ್ ನಾನು ಸೇಲ್ ಮಾಡೋದಿಲ್ಲ, ಬಂದವರಿಗೆ ಇಲ್ಲ ಅಂತ ಹೇಳೋದಿಲ್ಲ, ಮಾರ್ಕೆಟ್ಗೆ ಸೇಲ್ ಕೊಡೋದಿಲ್ಲ. ನಾನು ಹೇಳಿದ ಮಾತನ್ನು ಉಳಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಮೆಷಿನರಿಂದಾಗಿ. ಹಾಲು ಕರೀಲಿಕ್ಕೆ ಮಿಷನ್ ಇದೆ, ಎಲ್ಲ ಕಾಸ್ಟ್ಲಿ, ಕಂಡಾಬಿಟ್ಟ ರೇಟುಗಳೆಲ್ಲ. ಖಾಲಿ ಹಾಲು ಕ್ಯಾನ್ ಕರೆಯುವಂಥ ಒಂದು ಕ್ಯಾನಿಗೆ 22,000 ಹೇಳ್ತಾರೆ, ಸಿಂಗಲ್ ಕ್ಯಾನಿಗೆ, ಒಂದಕ್ಕೆ ಸ್ಟೀಲಿನ ಒಂದು ಕ್ಯಾನಿಗೆ ಹಾಲು ಕರೀತ ಒಂದು ಕ್ಯಾನಿಗೆ 22,000. ನನಗೆ ಅಷ್ಟು 2 ಬೇಕು ಅಂತ ಕೇಳುವ ಮತ್ತೆ ತರಲಿಲ್ಲ ನಾನು ಮತ್ತೆ. ಹಾಗೆ ಎಲ್ಲ ಮಿಷನರಿಗಳಲ್ಲೇ ಮಾಡುವಂಥದ್ದು. ಹಾ, ದನಗಳನ್ನು ತೊಳಿಲಿಕ್ಕೂ ಹಾಗೆ ನೀರು ಒಂದು ಕಡಿಮೆ ಖರ್ಚು ಮಾಡಬೇಕು, ಪ್ಲಸ್ ಅದು ಸೆಗಣಿ ನೀರು ವೇಸ್ಟು ಆಗಬಾರ್ದು. ನಾನು ಅದಕ್ಕೋಸ್ಕರ ಎಲ್ಲ ಕಂಪ್ರೆಷರ್ ಹಾಕಿ ಮಾಡಿದ್ದೇನೆ. ಕೆಲಸವರಿಗೆ ಬಚ್ಚುವಾಗ ಸ್ವಲ್ಪ ಸ್ವಲ್ಪ ವೇಸ್ಟ್ ಮಾಡ್ತಾರೆ, ಇಲ್ಲ ಅಂತೇಳಿ ನಾವು ಯಾವುದನ್ನು ಹೇಳುವಾಗಿಲ್ಲ ಅದನ್ನೆಲ್ಲ. 150 ದನಗಳಿಂದ ಎಷ್ಟು ಹಾಲಿನ ಒಂದು ಉತ್ಪಾದನೆ ಆಗ್ತದೆ? ಈಗ ಸುಮಾರು 800-850 ಲೀಟರ್ ಹಾಲು ಬರ್ತಾ ಉಂಟು. ವಿಲೇವಾರಿ ಇಲ್ಲ? ವಿಲೇವಾರಿ ನಾನು ಬೆಳಿಗ್ಗೆ ಸ್ವಲ್ಪ ಪುತ್ತೂರಿಗೆ ಹೋಗ್ತದೆ, ಕೆಲವೊಂದು 2-3 ಪಾರ್ಟಿ, ಮತ್ತು ನಮ್ಮ ಸ್ಕೂಲಿಗೆ ಸ್ವಲ್ಪ ಸ್ಕೂಲಿಗೆ ಬೇಕಾದಷ್ಟು ಅಲ್ಲಿ ಹೋಗ್ತದೆ. ಮತ್ತು ಡಾಕ್ಟರ್ MS ಭಟ್ರು ಅವರು ಒಂದು ಹಾಲು ಉತ್ಪಾದಕರ ಸಂಘ ಮಾಡಿದ್ದಾರೆ ಅಲ್ಲಿಗೆ ಸ್ವಲ್ಪ, ಮತ್ತು ಎಲ್ಲ KMF ಮುಂಡೂರಿಗೆ ಕೊಡ್ತಾ ಇದ್ದೇನೆ ನಾನು. ಹೌದು, ಮತ್ತು ಯಾರಾದರೂ ಅವಶ್ಯಕತೆ, ಮತ್ತು ನಮ್ಮದು ಸರ್ವಿಸಲ್ಲಿ ಬರ್ತದೆ ನನಗೆ, ಅಲ್ಲಿ ಇಲ್ಲಿ ಮಜ್ಜಿಗೆ ಬೇಕು ಅಂತ ಆದರೆ ಇಲ್ಲಿ ಹತ್ತಿರದ ದೇವಸ್ಥಾನ ಜಾತ್ರೆಗಳಿಗೆಲ್ಲ ಫ್ರೀಯಾಗಿ ಕೊಡ್ತೇನೆ. ಹಾಗೆಲ್ಲ ಮಜ್ಜಿಗೆ ಆಗುವ ಹಾಗೆ ಮಾಡುವಾಗ ಜಾಸ್ತಿ ತುಪ್ಪ ಆದರೆ ತುಪ್ಪವನ್ನು ಮಾರ್ಕೆಟಿಗೆ ಕೊಡ್ತೇನೆ. ಅಂದರೆ ಉಪ ಉತ್ಪನ್ನಗಳನ್ನು ಕೂಡ ಮಾಡಿ ಮಾರಾಟ. ಉಳಿದದನ್ನು ಸೇಲ್ ಮಾಡ್ತೇವೆ. ಈ ಸಗಣಿ ಮತ್ತು ಗೋಮೂತ್ರ ಇದರ ಒಂದು ಬಳಕೆ ಹೇಗೆ? ಗೋಮೂತ್ರ ನಾನೊಮ್ಮೆ ತರಕಾರಿ ಮಾಡಲಿಕ್ಕೆ ಹೋದೆ ಇಲ್ಲಿ. ಅಡಿಕೆ ಗಿಡ ಮಾಡುವಾಗ ತರಕಾರಿ ಮಾಡಬೇಕು ಅಂತ ಹೇಳಿ ನನಗೆ ಮನೆಯ ನಿರ್ವಹಣೆಗೆ ಬರಬೇಕು ಅಂತ ಎಲ್ಲ ಬಗೆಯ ತರಕಾರಿ ಮಾಡಿ ಫಸ್ಟ್ ಕ್ಲಾಸ್ ಬಂತೆ ಅಲ್ಲ ಗೊಬ್ಬರದಲ್ಲಿ. ಅದಕ್ಕೆ ಈ ಅಲಸಂಡೆ ಬೆಂಡೆಕಾಯಿ ಇಂಥದಕ್ಕೆಲ್ಲ ಸಣ್ಣ ಹುಳಗಳ ಕೀಟಗಳ ಬಾಧೆ ಇದೆ. ಅದಕ್ಕೆ ಗೋಮೂತ್ರವನ್ನೇ ಸ್ಪ್ರೇ ಮಾಡಿಸಿದೆ. ಗಿಡ ಒಳ್ಳೆದು ಬಂತು, ಅದಕ್ಕಿಂತ ಪ್ರಯೋಜನ ಆಯ್ತು. ಅಷ್ಟೊತ್ತಿಗೆ ನಂದು ಇಲ್ಲಿ ಎಲ್ಲ ಗುಡ್ಡ ಸ್ವಲ್ಪ ಡ್ಯಾಮೇಜ್ ಆಗಿ ಅದೆಲ್ಲ ಬಿದ್ದು ಹೋಯ್ತಿಯಲ್ಲ. ಗೋಮೂತ್ರ ಕೆಲವರು ಕರ್ಕೊಂಡು ಹೋಗ್ತಾ ತಗೊಂಡು ಹೋಗ್ತಾ ಇದ್ದಾರೆ. ಬೇಕಾದವರಿಗೆ ರೂಪಾಯಿ 10 ರೂಪಾಯಿ ಲೀಟ್ರಿಗೆ ಕೊಡ್ತಾ ಇದ್ದೇನೆ ಗೋಮೂತ್ರವನ್ನು. ಅದನ್ನ ಇನ್ನು ಮಾರ್ಕೆಟ್ಗೆ ಮಾಡಬೇಕು, ಲೇಬಲ್ ನಮ್ದೇ ಬ್ರ್ಯಾಂಡ್ ಮಾಡಬೇಕು ಅಂತ ಆದ್ರೆ ಅದಕ್ಕೆ ಟೆಸ್ಟಿಂಗ್ ರಿಪೋರ್ಟ್ಗಳು ಇದೆಲ್ಲ ಬೇಕು. ಒಂದು ಗೋಮೂತ್ರ ಆಗ್ಬಹುದು ಅಥವಾ ಒಂದು ಸೆಗಣಿ ಇರಬಹುದು. ಇದರಲ್ಲಿ ಸರಿಯಾದ ಕಂಟೆಂಟ್ ಯಾವ್ದು ಯಾವ್ದು ಇದೆ ಅಂತೇಳಿ ಟೆಸ್ಟ್ ಮಾಡ್ಲಿಕ್ಕೆ ವ್ಯವಸ್ಥೆಗಳು ಇಲ್ಲಿ ಇಲ್ಲ. ಈಗ ಬೀದರಲ್ಲೆಲ್ಲ ಮಾಡ್ತಾರೆ, ಅಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ನಾವೊಂದು ಲೇಬಲ್ ಹಾಕಿ ಪ್ಯಾಂಪ್ಲೇಟ್ ಮಾಡಬೇಕು ಅಂತ ಆದ್ರೆ ಮಾರ್ಕೆಟ್ ಕಳಿಸಬೇಕು ಅಂತ ಆದ್ರೆ ಅದರಲ್ಲಿ ಏನೇನು ಕಂಟೆಂಟ್ ಇದೆ ಎಂಬುದನ್ನು ಖಾಲಿ ಮನವರಿಕೆ ಮಾಡುವಂತ ಜವಾಬ್ದಾರಿ ನಮಗೆ ಬೇಕಾಗ್ತದೆ. ಸಗಣಿ ಒಳ್ಳೇದು ಒಳ್ಳೇದು ಒಳ್ಳೇದು ಅಂತ ಎಲ್ಲ ಹೇಳ್ತಾರೆ, ಯೂರಿಯಾ ಉಂಟು ಅದು ಉಂಟು ಉಂಟು. ಅದರಲ್ಲಿ ಏನು ಕಂಟೆಂಟ್ಗಳು, ಕೃಷಿಗೆ ಯಾವುದು ಲಾಭಾಂಶ ಯಾವುದು ಲಾಭ ಇಲ್ಲ ಅಂತ ಹೇಳಬೇಕು ಅಂತ ಆದ್ರೆ ಟೆಸ್ಟಿಂಗ್ ರಿಪೋರ್ಟ್ ಬೇಕಾಗ್ತದೆ. ಅದಕ್ಕೆ ಸರಿಯಾದ ಮೈಸೂರಲ್ಲಿ ಮಾಡ್ತಾರೆ ಅಂತ ಹೇಳಿದ್ವಿ. ಮತ್ತೆ ಆದ್ರೆ ಬಾರಿ ಫಾಲೋಅಪ್ ಮಾಡ್ಲಿಕ್ಕೆ ಅವನಿಗೂ ಪುರುಸೊತ್ತಾಗಲಿಲ್ಲ, ನಾನು ತುಂಬಾ ಹೋಗುದಿಲ್ಲ, ಮಗನಿಗೆ ಹೇಳಿಬಿಡುದು ಎಲ್ಲದನ್ನು. ಸರ್, ಸಾಂದ್ರೀಕೃತವಾಗಿ ಅಂದ್ರೆ ಆ ಪೌಡರ್ ರೂಪದಲ್ಲಿಯೂ ಕೂಡ ಸಗಣಿಯನ್ನ ನೀವು ಮಾರಾಟ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ರಿ, ಈ ಬಗ್ಗೆ ಹೇಳಿ. ಅದು ನನಗೆ ಒಳ್ಳೇದು ಪ್ರಯೋಜನ ಕಂಡಿತು. ನಮ್ಮ ಇಲ್ಲಿ ಮಿತ್ರರು ಸುಮಾರು ಜನ ನನ್ನಲ್ಲಿ ಗಟ್ಟಿ ಸೆಗಣಿ ಬೇಕು ಅಂತ ತೆಗೊಂಡು ಹೋಗುವಾಗ ಅದು ಸ್ವಲ್ಪ ಸೆಗಣಿ ಅಂತ ಹೇಳಿದ್ರೆ ವಾಸನೆ ಮತ್ತು ಕೆಲವರಿಗೆ ಅಸಹ್ಯ ಆಗುವವರು ಸಹ ಇದ್ದಾರೆ. ಲಾರಿಯಲ್ಲಿ ತೆಗೊಂಡು ಹೋಗುವಾಗ ಸ್ವಲ್ಪ ನೀರಿದ್ರೆ ದಾರಿಯಲ್ಲಿ ಚೆಲ್ಲಿದ್ರೆ ಊರಿನವರು ಸಹ ಹೇಳುದು ಇವನ ಕರ್ಮ ಅಂತೇಳಿ ನಮಗೆ ಶಾಪ ಇಡುವಂತಹದ್ದು. ಲಾರಿಯೂ ಬಾಡಿಗೆ ಜಾಸ್ತಿ. ಅದಕ್ಕೆ ಈ ಎಲ್ಲಾ ದೃಷ್ಟಿಯಿಂದಲೂ ಪೌಡರ್ ಮಾಡಿ ಕೊಡುವಂತದ್ದೇ ಒಳ್ಳೇದು ಅಂತೇಳಿ ನನಗೆ ಕಂಡಿದೆ. ಕಳಸಲ ಒಳ್ಳೆ ಡಿಮಾಂಡ್, ನನ್ನ ಸಗಣಿ ಎಲ್ಲ ಖಾಲಿ ಆಗಿದೆ. ನಾನು 1 ಕೆಜಿಗೆ 10 ರೂಪಾಯಿಗೆ 50 ಕೆಜಿಗೆ ಬ್ಯಾಗ್ ಅನ್ನು ನಾನು ಕೊಡ್ತಾ ಇದ್ದೇನೆ 500 ರೂಪಾಯಿ ಒಂದು ಬ್ಯಾಗಿಗೆ. ಮುಂದಕ್ಕೆ ಏನು ಯೋಚನೆ ಮಾಡಲಿಲ್ಲ ಹೇಗೆ ಅಂತ. ಅದರಿಂದ ಸಗಣಿ ನೀರು ಸಿಗ್ತದೆ, ಅದರಲ್ಲಿ ರಸಗಳು ಬಂದದ್ದು, ಮತ್ತೆ ಹಟ್ಟಿ ತೊಳೆದದ್ದು, ದಿವಸಕ್ಕೆ ಸುಮಾರು 3,000 ಲೀಟರ್ ಮೂತ್ರ ಬರುವಂತಹದ್ದು, ಅಲ್ಲಿ ಗೋಬರ್ ಗ್ಯಾಸ್ ಇದೆ ಅಂಡರ್ ಗ್ರೌಂಡ್ ಅಲ್ಲಿ, ಅದರ ಸ್ಲರಿ ಇದೆಲ್ಲ ಮಿಕ್ಸ್ ಆಗಿ ಸುಮಾರೊಂದು ಕಳೆದ ಸಲ 20 ಲಕ್ಷದ ರೂಪಾಯಿಯಷ್ಟು ಗೋ ಸ್ಲರಿಯನ್ನು ನಾನು ಸೇಲ್ ಮಾಡಿದ್ದೇನೆ ಬೇರೆ ಬೇರೆ ಕಡೆಗೆ. ಅದು ಈಗಲೂ ಹೋಗ್ತಾ ಒಂದು ಲೋಡ್ 7,000 ಟ್ಯಾಂಕರ್ 7,000ಕ್ಕೆ 12,000 ರೂಪಾಯಿಗೆ ಮಾರ್ಕೆಟ್ ಕೊಡ್ತಾ ಇದ್ದೇನೆ. ಅದು 7 ಕಿಲೋಮೀಟರ್ ಒಳಗಡೆ ಇದ್ದರೆ ಫ್ರೀ ಡೆಲಿವರಿ ಅವರಿಗೆ. ಟ್ಯಾಂಕರ್ ಉಂಟು, ನಮ್ದು ಟ್ಯಾಂಕರ್ ಇಲ್ಲೇ ನಿಂತ್ಕೊಂಡಿದೆ, ಟ್ಯಾಂಕರ್ ಇದೆ. ಅದರಲ್ಲಿ 1,500 ಪೈಪ್ ಇದೆ, ಅದು ಅದಕ್ಕೆ ಪಂಪು ಇದೆ. ನಮ್ಮ ಡ್ರೈವರ್ ಮತ್ತು ಒಬ್ಬರು ಲೇಬರ್ ಹೋಗ್ತಾರೆ, ಯಾವ ಪಾರ್ಟಿಗೆ ಬೇಕೋ ಅವರು ಒಂದು ಲೇಬರ್ಸ್ ಕೊಟ್ಟರೆ ಆಯ್ತು ಪೈಪನ್ನು ಎಳಿಲಿಕ್ಕೆ ತೋರಿಸ್ಲಿಕ್ಕೆ ಎಲ್ಲಿ ಹಾಕಬೇಕು ಅಂತೇಳಿ. ಪಾರ್ಟಿ ಎಷ್ಟು ಹೇಳ್ತಾರೆ ಅಷ್ಟು ಬುಡಕ್ಕೆ ಹಿಡಿದು ಬರುವಂತಹ ವ್ಯವಸ್ಥೆ ನಮ್ಮಲ್ಲೇ ಇದೆ. ಅದು ಅದು ಲಾಸ್ಟ್ ಇಯರ್ ಅಕ್ಟೋಬರ್ಲ್ಲಿ ಸ್ಟಾರ್ಟ್ ಮಾಡಿದ್ದು. ಸ್ವಲ್ಪ ಪ್ರಚಾರ ಕೊಟ್ಟಿದ್ದೇನೆ, ಲೆಕ್ಕನ್ ಜಾಸ್ತಿ ಪ್ರಚಾರ ಕೊಡ್ಲಿಕ್ಕೆ ಆಗಲಿಲ್ಲ. ಯಾಕೆಂತೇಳಿ ಆಗುದಿಲ್ಲ ಆ ಟೈಮಲ್ಲಿ, ಎಲ್ಲರೂ ಹೇಳಿದ್ರೆ ಒಂದೇ ಟೈಮ್ಗೆ ಏನು ಮಾಡ್ಲಿಕ್ಕೂ ಆಗುದಿಲ್ಲ ಆದ ಕಾರಣ. ಮತ್ತೆ ಮುಂದಕ್ಕೆ ಫೈನಾನ್ಷಿಯಲ್ ಮ್ಯಾಟರ್ ನೋಡಿಕೊಂಡು ಡಿಮಾಂಡ್ ಅನ್ನು ನೋಡಿಕೊಂಡು ಈ ಮಳೆಗಾಲದ ಸೆಗಣಿ ನೀರನ್ನು ಸಮೇತ ದೊಡ್ಡ ಟ್ಯಾಂಕ್ ಮಾಡಿ ಸ್ಟಾಕ್ ಮಾಡಿಟ್ರೆ ಒಳ್ಳೇದು ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಅದು ಎಷ್ಟು ನಡೀತದೆ ಗೊತ್ತಿಲ್ಲ. ಅದೆಲ್ಲ ಒಂದು ಟ್ಯಾಂಕರ್ ಇದ್ರೆ ಎಷ್ಟು ಗಿಡಗಳಿಗೆ ಹಾಕ್ಬೋದು ಈಗ? ನಮ್ ಸುಮಾರು ಒಂದು 15 ಲೀಟರ್ ಹಾಕಿದ್ರೆ ಒಂದು 400-420 ಗಿಡಕ್ಕೆ ಹಾಕೋದಕ್ಕೆ ಏನು ಸಮಸ್ಯೆ ಇಲ್ಲ. 15 ಲೀಟರ್ ಅಷ್ಟು ಹಾಕಿದರೆ ಸಾಮಾನ್ಯ ನಾವು ಊಟಕ್ಕೆ ಉಪಯೋಗ ಮಾಡುವಾಗ ಭಾರಿ ದಪ್ಪ ಪಾಯಸ ಅಲ್ಲ, ಬರೀ ತೆಳುವಲ್ಲ, ಮಧ್ಯಮ ರೀತಿಯ ಪಾಯಸ ಇರುವ ರೀತಿಯಲ್ಲಿ ಅದು ಇರ್ತದೆ. ಆ ಟೈಪ್ ಅಲ್ಲಿ ಇರ್ತದೆ. ಈಗ ಬೇರೆ ಬೇರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡುವುದಕ್ಕೂ ಕೂಡ ಅವಕಾಶ ಇದೆ, ಜೊತೆಗೆ ಇದರದ್ದೇ ಒಂದು ಬ್ರ್ಯಾಂಡೆಡ್ ನಿಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ಮಾಡಿ ಅದನ್ನ ಮಾರಾಟ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ನಿಮ್ಮ ಮಗನ ಒಂದು ಸಹಯೋಗ ಕೂಡ ಇದೆ ಅಂತ ಹೇಳಿದ್ರಿ, ಈ ಪ್ರಯತ್ನದ ಬಗ್ಗೆ ಹೇಳಿ. ಇದಕ್ಕೆ ಏನೋ ಮೊನ್ನೆ ಎಲ್ಲ ಮಿಷನ್ ಇದ್ದು ಕೊಟೇಶನ್ ಎಲ್ಲ ತಂದಿದ್ದೇನೆ ಅಂತ ಹೇಳಿದ, ಬ್ಯಾಂಕಿನವರಲ್ಲಿ ಮಾತಾಡಿದಾನೆ. ಒಂದು ಹಾಲಿಂದು ಪ್ಯಾಕೆಟ್ ಮಾಡುವಂತಹದ್ದು, ಇನ್ನೊಂದು ಮಿಷಿನರಿಯಲ್ಲೇ ಯೂಸ್ ಮಾಡಿ ಹಾಲಿಂದ ತುಪ್ಪ ತೆಗೆದು ತುಪ್ಪವನ್ನು ಕೊಡುವಂತಹದ್ದು, ಚೀಸ್ ಇಂಥದೆಲ್ಲ ಮಾರ್ಕೆಟ್ಗೆ ಬಂತು, ಕೊನೆಗೆ ಪನ್ನೀರ್ ಮಾಡುವ ಅಂತ ಯೋಚನೆ. ಇದೊಂದು ಕ್ರೇಜಿ ಉಂಟು ಈಗ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ. ನಮ್ಮ ಹಾಲಿದ್ದನ್ನು ನಾವು ಮಾಡ್ಬೋದು ಅಥವಾ ಬೇರೆ ಔಟ್ಸೈಡ್ ಇಂದ ಹಾಲು ತೆಕೊಳ್ಳಿಕ್ಕೂ ತೆಕೊಳ್ಬಹುದು, ಸಕ್ಸಸ್ ಆದರೆ ಪ್ರಯೋಗ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದೆ. ಮತ್ತೆ ಫುಡ್ ಐಟಮ್ ಅಲ್ಲಿ ಸಹ ಯಾವ್ದಾದ್ರು ಒಂದು ಮಾಡಬೇಕು ಅಂತ ಉಂಟು. ನಮ್ಮದೇ ಒಂದು ಬರಂತ ಸಾಯಿ ಭಗವಾನ್ ಅಂತ ಹೇಳಿ ಬ್ರ್ಯಾಂಡ್ ಅಲ್ಲೇ ಮಾಡುವಂತಹದ್ದು ನಾವು, ಒಂದು ನಾವು ಭಗವಂತ ಅಂತ ನಂಬಿದ್ದೇವೆ. ನಾವು ಮಾಡೋದಲ್ಲ, ನಮ್ಮ ಕೆಲಸಗಾರರು ನಾವು, ಒಂದು ಬ್ರ್ಯಾಂಡ್ ಅಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ನೆನೆಸಿದಾಗೆ ಆಗ್ಲಿಲ್ಲ. ಅದು ಸ್ಲರಿಯನ್ನು ಉಪಯೋಗಿಸಿಕೊಂಡು ನೀವು ಅಡಿಕೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ರೆ ಸಾವಯವ ರೀತಿಯಲ್ಲಿ ಕೂಡ ಮಾಡಬಹುದು ಅಂತ, ಇದರ ಬಗ್ಗೆ ಹೇಳಿ. ನಾನು ತೋಟಕ್ಕೆ ಸ್ಲರಿ ಇದ್ದಾಗೆ ಹಾಕ್ತಾ ಇರ್ತೇನೆ. ಈ ಸೀಸನ್ ಅಲ್ಲಿ ಫುಲ್ ಡಿಮ್ಯಾಂಡ್ ಇದ್ದ ಕಾರಣ ತುಂಬಾ ಹಾಕ್ಲಿಕ್ಕೆ ಹೋಗ್ಲಿಲ್ಲ. ನಾನು ಮಾರ್ಕೆಟ್ ಇರೋ ಮಾರ್ಕೆಟ್ ಕೊಟ್ಟಿದ್ದೇನೆ. ಪೊಟ್ಯಾಶ್ ಮಾತ್ರ ಹಾಕಿದ್ದೇನೆ ಈ ವರ್ಷ. ಮುಂದಕ್ಕೆ ಪೊಟ್ಯಾಶ್ ಹಾಕದೆ ನೋಡಬೇಕು ಅಂತ ಪ್ರಯತ್ನ ಪಡಬೇಕು ಅಂತ ಇದ್ದೇನೆ. ಪೊಟ್ಯಾಶ್ ಹಾಕುದಿಲ್ಲ, ಸೆಗಣಿ ನೀರು ಮಾತ್ರ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅವರ ಬೇಕಾದಷ್ಟು ಎರೆಹುಳಗಳು ಬೇಕಾದಷ್ಟು ಆಗಿದೆ. ಎರೆಹುಳಗಳು ಜಾಸ್ತಿ ಆದ ಕಾರಣ ಸಮಸ್ಯೆ ಏನಂತೇಳಿ ಹಂದಿಗಳು ಕೆಲಸ ಜಾಸ್ತಿ ಆಗಿದೆ. ಹಂದಿಗಳಿಗೆ ಎಲ್ಲಾ ಉಕ್ಕಿ ಹಾಕ್ತಾ ಉಂಟು. ಹಂದಿಗಳು ಕಾಳು ಮೆಣಸು ದೊಡ್ಡ ದೊಡ್ಡದನ್ನು ಉಕ್ಕಿ ಹಾಕ್ತಾವೆ ಎರೆಹುಳು ಜಾಸ್ತಿ ಆದ ಕಾರಣ. ಈ ಕಡೆ ಅಲ್ಲಿ ಅಡಿಕೆ ಗಿಡಗಳಿದೆ, ದೊಡ್ಡ ದೊಡ್ಡ ಗಿಡಗಳನ್ನು ಮಗುಚಿ ಹಾಕಿದ್ದಾವೆ. ಅವುಗಳಿಗೆ ತಿನ್ಲಿಕ್ಕೆ ಆಸೆ ಅಂತ ಪಾಪ, ಅವರಿಗೆ ಬೇಕಲ್ಲ ತಿನ್ಲಿಕ್ಕೆ ಏನಾದ್ರು. ಅದು ಒಳ್ಳೆ ಭೂಮಿ ಖಂಡಿತ ಒಳ್ಳೇದಾಗ್ಬೋದು. ಒಂದು 4 ವರ್ಷ ಫಸಲುಗಳೆಲ್ಲ ಪೆಟ್ಟು ಕೊಡ್ಲಿಕ್ಕೆ ಸಾಕು ಅದು, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿದ್ರೆ ಒಂದೇ ರೀತಿ ನಾವು ಫುಡ್ ಚೇಂಜ್ ಮಾಡಿದಾಗ ಏನಾಗ್ತದೆ ಆ ಪ್ರಭಾವ ಬರ್ಲಿಕ್ಕೆ ಸಾಕು. ಮುಂದಕ್ಕೆ ಅಂತೂ ನಾವು ಎಷ್ಟೋ ದುಡ್ಡು ಕೊಟ್ಟು ಮ್ಯಾನ್ಯೂರ್ ತಂದು ಹಾಕಿ ತಲೆಬಿಸಿ ಮಾಡಿ ಜಾಸ್ತಿ ಫಸಲು ಬಂದು ರೋಗ ಬಡುವುದಕ್ಕಿಂತ ಮಧ್ಯಮ ರೀತಿಯಲ್ಲಿ ಫಸಲು ಬಂದು ಒಳ್ಳೆ ರೀತಿಯ ನಮ್ಮ ಇದ್ದದ್ದನ್ನೇ ಗೊಬ್ಬರ ಹಾಕಿದ್ರೆ ನಮಗೆ ಫೈನಾನ್ಷಿಯಲ್ ಮ್ಯಾಟರ್ ನಮ್ಗೆ ಈಸಿ ಆಗ್ಬೋದು ಅಂತ ನನ್ನ ಅಂದಾಜು. ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡ ಹಾಗೆ ಸಾಂದೀಪಿನಿ ಶಾಲೆಯ ಮೂಲಕ ನೀವು ಶಿಕ್ಷಣವನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರಿ ಕಳೆದ 6 ವರ್ಷಗಳಿಂದ. ಇದರ ಬಗ್ಗೆ ಹೇಳಿ. ಶಿಕ್ಷಣ ಕ್ಷೇತ್ರ ನನ್ನ ಫೀಲ್ಡೇ ಅಲ್ಲ. ನಾನು ವಿದ್ಯಾಭ್ಯಾಸ ಜಾಸ್ತಿ ಕಲೀಲಿಕ್ಕೆ ಆಗಲಿಲ್ಲ ನನಗೆ. ನಮ್ಮ ಸರ್ವಿಸ್ ಮೆಂಟಾಲಿಟಿ ಇದ್ದ ಕಾರಣ ನಮ್ಮ ಇಲ್ಲಿ ಸುತ್ತದ ಪರಿಚಯ ಇದೆಲ್ಲ ಸುತ್ತಮುತ್ತಲವರೆಲ್ಲ ನಮಗೆ ಪರಿಚಯಸ್ತರು. ನಾನು PWD ಕಾಂಟ್ರಾಕ್ಟರ್ ಆಗಿರುವಾಗ ಚೊಕ್ಕಾಡಿ ಸತ್ಯಸಾಯಿ ವಿದ್ಯಾಲಯದ ಒಂದು ಕೆಲಸ ಮಾಡುವ ನನಗೆ ಅವಕಾಶ ಸಿಕ್ಕಿತ್ತು. ಅಲ್ಲಿ ಆ ಮೇಜರ್ ಪ್ರಾಜೆಕ್ಟ್ಗಳೆಲ್ಲ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲು, ಅಲ್ಲಿಯ ಎಲ್ಲ ಪರಿಸರದವರು ಇರ್ಬೋದು, ಅಲ್ಲಿಯ ಕಮಿಟಿಯವರು, ನಮ್ಮ ಎಲ್ಲ ಮಿತ್ರರು, ನಮ್ಮ ದೊಡ್ಡಪ್ಪನ ಮಗ ಸಮೇತ ಅಲ್ಲಿ ಇದ್ರು. ಹಾಗೆ ಅವರೊಟ್ಟಿಗೆ ಅವರಲ್ಲಿ ಒಡನಾಟ ಇತ್ತು. ಬರುವ ಸಮಸ್ಯೆಗಳು ಕೆಲವು ವಿಚಾರಗಳನ್ನೆಲ್ಲ ಅಲ್ಲಿ ಕೂತ್ಕೊಂಡಿರುವಾಗ ಡಿಸ್ಕಸ್ ಮಾಡ್ತಾ ಇದ್ದೆವು. ಅದನ್ನು ನೋಡಿದ ಕಥೆಗಳು ಎಲ್ಲ ಇತ್ತು. ಆ ಕೆಲಸ ಮಾಡುವಾಗ ಸವಣೂರು ಸೀತಾರಾಮರೈಗಳು ಅವರ ವಿದ್ಯಾರಶ್ಮಿ ವಿದ್ಯಾಲಯವನ್ನು ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಹಾಗೆ ಎರಡೂ ಕಡೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕಟ್ಟಡದ ಕೆಲಸ ಮಾಡುವಾಗ ನನಗೆ ಅನುಭವ ಆಯಿತು. ಫೌಂಡರ್ ಮೆಂಬರ್ ಆಗಿ ನಾನು ಇದರಲ್ಲಿ ಸಂದೀಪನೆಯಲ್ಲಿ ಇದ್ದೆ. 1 ವರ್ಷದ ಮೀಟಿಂಗ್ಗೆ ಮಾತ್ರ ಹೋಗ್ತಾ ಇದ್ದೆ ಅಷ್ಟೇ. ನಾನು ಬೇಡ ಹೇಳುವಾಗಲೂ ಶಿಬರ ಜಯರಾಮ್ ಕೆದ್ದಾರೆ ಹೇಳಿದರು, ಇಲ್ಲ ಮರ ನೀನು ಬೇಕೇ ಬೇಕು ಅಂತ ಹೇಳಿದರು. ಏನೋ ಸ್ವಲ್ಪ ಶಾಲೆಯಲ್ಲಿ ಮತ್ತು ಸ್ವಲ್ಪ ಸಮಸ್ಯೆಗಳೆಲ್ಲ ಆಯಿತು. ಕೊನೆಗೆ ಕೆದ್ದಾರೆ ಹೇಳಿದರು, ನೋಡು ನೀನು ನನಸೋದಿದ್ರೆ ನಡೆಸು, ಇಲ್ಲ ಅಂತಂದ್ರೆ ಶಾಲೆ ಬಂದ್ ಮಾಡ್ತಾರೆ ಹೇಳಿದ್ರು. ಏನೋ ಸ್ವಲ್ಪ ಅವರಿಗೆ ಅಗೌರವ ಆಯಿತು ಎಂಬ ದೃಷ್ಟಿಯಿಂದ ನಾನು ಹೇಳಿದೆ, ಮಾತು ಕೊಟ್ಟೆ, ನಿಮಗೆ ಅಗೌರವ ಆದ್ದನ್ನು ನಾನು ಸರಿ ಮಾಡಿ ಕೊಡ್ತೇನೆ ಅಂತೇಳಿ ಜವಾಬ್ದಾರಿ ವಹಿಸಿಕೊಂಡು ಹಂತ ಹಂತದಲ್ಲಿ ನನ್ನ ಕಾಂಟ್ರಾಕ್ಟ್ ಎಲ್ಲ ನಿಂತು ಹೋಯ್ತು. ನಿಲ್ಸಿದೆ, ನಾನು ನಿಂತು ಹೋಯ್ತು ಅಂತ ಹೇಳೋದಕ್ಕೆ ನಾನು ನಿಲ್ಸಿದೆ. ದೇವರ ದಯಿಂದ ಶಾಲೆ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಉಂಟು. ಈಗ ಈ ವರ್ಷ 1100 ಮಕ್ಕಳು ಇದ್ದಾರೆ. ಕೊರೋನಾದಿಂದ ಮೊದಲು 1250 ಮಕ್ಕಳು ಇದ್ರು. 60 ಜನ ಸ್ಟಾಫ್ ಇದ್ದಾರೆ. ಎಲ್ಲ ವ್ಯವಸ್ಥೆಗಳು ಇದೆ. ಮಕ್ಕಳಿಗೆ ಶಿಕ್ಷಣ ಅಂತ ಹೇಳಿದ್ರೆ ಮಾರ್ಕ್ ಮಾತ್ರ ಅಲ್ಲ, ಅವರ ಜೀವನ ಶಿಕ್ಷಣ ಕೊಡಬೇಕು, ಸಂಸ್ಕಾರ ಕೊಡಬೇಕು, ಆಧ್ಯಾತ್ಮಿಕವಾಗಿ ಮಕ್ಕಳು ಬೆಳಿಬೇಕು, ಮುಂದಕ್ಕೆ ಒಂದು ಸಾಧಕರಾಗಬೇಕು, ಊರಿಗೆ ಬೇಡದ ವ್ಯಕ್ತಿಗಳಾಗಿ ಇಲ್ಲಿ ಎಲ್ಲಿ ಕಲಿತರು ಎಲ್ಲಿ ಹೋದರು ಅವರು ಬೇಡದ ವ್ಯಕ್ತಿಗಳಾಗಬಾರ್ದು ಎಂಬ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಶಾಲೆಯನ್ನು ನಡೀತಾ ಇದ್ದಾವೆ. ಆಧ್ಯಾತ್ಮಿಕವಾಗಿ ನಮ್ಮ ಅಧ್ಯಕ್ಷರು ಇದ್ದಾರೆ, ಎಲ್ಲರೂ ಒಳ್ಳೆ ಚಿಂತನೆಯಿಂದ ಬೇರೆ ಬೇರೆ ಜನಗಳನ್ನು ತರಿಸಿ ಒಳ್ಳೆ ಅಧ್ಯಾಪಕ ವೃಂದವನ್ನು ಇಟ್ಟುಕೊಂಡು ನಾನು ಮಾಡ್ತಾ ಇದ್ದೇವೆ. ಒಳ್ಳೆ ಸಕ್ಸಸ್ ಆಗಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಈ ನಮ್ಮ ಹಳ್ಳಿಯ ಮಟ್ಟದಲ್ಲಿ ಒಳ್ಳೆ ಸಕ್ಸಸ್ ಆಗಿದೆ. ಎಲ್ಲರೂ ಇಲ್ಲಿಂದ ಕಲ್ತಂತಹ ಮಕ್ಕಳು ಬೇರೆ ಬೇರೆ ವೃತ್ತಿಯಲ್ಲಿದ್ದಾರೆ, ಒಳ್ಳೆ ವೃತ್ತಿಯಲ್ಲಿ ಇದ್ದಾರೆ. ಅದು ನಮಗೆ ಖುಷಿ ಕೊಡುವಂಥದ್ದು. ಈಗ ನಮಗೆ ರಿಸಲ್ಟ್ಗಳು ಕಾಣ್ತಾ ಇದೆ. ಆದ ಕಾರಣ ಅದು ತೃಪ್ತಿದಾಯಕವಾಗಿ ನಡೀತಾ ಉಂಟು. ಎಲ್ಲ ಕೊನೆಯ ಹಾಗೂ ಪ್ರಮುಖವಾದಂತಹ ಪ್ರಶ್ನೆ ಅಂದ್ರೆ, ಕೆಲಸಗಾರರಿಂದ ಒಂದು ಒಳ್ಳೆಯ ಗುಣಮಟ್ಟದ ಕೆಲಸವನ್ನ ಪಡೆಯುವಂತಹದ್ದು, ಆ ನಿಟ್ಟಿನಲ್ಲಿ ಅವರನ್ನ ಪ್ರೋತ್ಸಾಹಿಸುವುದು ಹೇಗೆ ಅಂತ. ನಾವು ಈ ಮೊದಲಿಂದಲೂ ಸಂಘಟನೆಯಲ್ಲೆಲ್ಲ ಇರುವ ಕಾರಣ ನನ್ನ ಸ್ವಭಾವ ಸ್ವಲ್ಪ ಕೋಪವು ಜಾಸ್ತಿ. ಕೋಪ ಅಂತ ಹೇಳಿದ್ರೆ ನಡೀಲಿಲ್ಲ ಅಂತ ನಡೆಸುವಂತದ್ದು. ಹೌದಾ? ಹೌದು, ಅದನ್ನು ಮಾಡಿಸ್ಬೇಕು. ಹಠ ಸ್ವಭಾವ, ಆ ಹಠ ಸ್ವಭಾವದಿಂದಾಗಿ ಕೆಲಸ ಕಾರ್ಯಗಳು ಮುಂದೆ ಹೋಗ್ತದೆ. ನಾನು ಪೆಟ್ಟು ತಿಂತೇನೆ ಕೆಲವು ವಿಷಯಗಳಲ್ಲಿ. ಕೆಲಸಗಾರರು ಕೆಲವು ಬಾರಿ ಪ್ರಾಮಾಣಿಕ ಕೆಲಸಗಳಿದ್ದಾರೆ ಇದ್ದಾರೆ. ಈಗ ಇಲ್ಲಿ ಈ ನನ್ನ ಈಗಲೂ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ನನ್ನ ಒಬ್ಬ ಕಾಂಟ್ರಾಕ್ಟ್ ಮಾಡುವಾಗ ಇದ್ದ ಕೆಲಸ ಇಲ್ಲೇ ಮನೆ ಹತ್ರದವ ಕಾಂಟ್ರಾಕ್ಟ್ ಸ್ಟಾಪ್ ಅದ ಅಂತ ಇಲ್ಲೇ ಇದ್ದಾನೆ. ಅವರೊಂದು 2-3 ಜನ ಇದ್ದಾರೆ. 2 ಜನ ಇದ್ದವರು ನನಗೆ 12 ಗಂಟೆ ರಾತ್ರಿಗೆ ಹೋದ್ರೆ ಇಲ್ಲಿ ಬರ್ತಾರೆ ಅವ್ರ ಕೆಲಸಕ್ಕೆ. ನಂಬೆಗ್ರಸ್ತರು ಈಗ ಇಲ್ಲಿ ಹೊರಗೆ ಹೋಗೋದಿದ್ರು ಮನೆಗೆ ಬೀಗ ಹಾಕಿ ಹೋಗ್ಬೇಕು ಅಂತೇಳಿ ನೋಡಿಕೊಳ್ಳಿ ಅಂತ ಬಿಟ್ಟು ಹೋದ್ರೆ ಆಯ್ತು. ಈಗ ನಮಗೆ ಇಲ್ಲಿ ನಾವು 3 ಜನ ಇರೋದು, ಮಗಸ ಎಲ್ಲಿಯಾದರೂ ಹೋದರೆ ಅಮ್ಮ ಮಾತ್ರ 82 ವರ್ಷ ಆಯಿತು, ಅವರಿಗೆ ಕೊಡುವುದಿಲ್ಲ. ಅಮ್ಮನ ನೋಡಿಕೊಳ್ಳಿ ಅಂತ ಹೇಳಿದ್ರೆ ಅವರ ಅಮ್ಮನಷ್ಟಕ್ಕೆ ಇರ್ತಾರೆ. ಆ ಧೈರ್ಯವಂತ ನನಗೆ ನಂಬಿಗ್ರಸ್ತ ಜನಗಳಿದ್ದಾರೆ. ನನಗೆ ಎಲ್ಲಿ ಹೋದರೂ ನಾನು ಎಲ್ಲರನ್ನೂ ನಂಬ್ತೇನೆ. ನಾನು ವಿಶ್ವಾಸ ಇಟ್ಟೇ ನಾನು ಕೆಲಸ ಮಾಡುವಂಥದ್ದು. ಅವರಲ್ಲಿ ವಿಶ್ವಾಸ ತಪ್ಪಿದ್ದುಂತಾದರೆ ಪರೀಕ್ಷೆ ಮಾಡಿ ಅವನ ರಿಪೇರಿ ಮಾಡಲಿಕ್ಕೆ ನೋಡುವಂಥದ್ದು ಅಥವಾ ಹೋಗ್ತಾನೆ ಅವ. ಆ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಮಾಡ್ತಾ ಇದ್ದೇವೆ ಕೆಲಸ ನಾವು. ಅದೇ ರೀತಿ ಸಂದೀಪನಿಯಲ್ಲಿ ಸಹ ನಮ್ಮ ಒಂದು ಆಡಳಿತ ಮಂಡಳಿಯ ಮೇಲೆ ಗೌರವ ಇಟ್ಟು ಪರ್ಟಿಕ್ಯುಲರ್ ನಾನು ಹೇಳಿದ್ರೆ ಅದಕ್ಕೆ ಯಾವುದಕ್ಕೂ ಚಾಚು ತಪ್ಪದ ಕೆಲಸ ಮಾಡುವಂತ ಅಧ್ಯಾಪಕರು ಒಂದಿದೆ. ಅದ ಕಾರಣ ನಾವು ಸಕ್ಸಸ್ ಆಗ್ತೇವೆ. ಇದು ಕ್ರೀಡೋತ್ಸವ ಅಂತ ಜನರು ನಾಲ್ಕಕ್ಕೆ ಮಾಡ್ತೇವೆ, ಒಂದು 5,000 ಜನ ಸೇರ್ತಾರೆ ಮಕ್ಕಳು. ನಮ್ಮ ಹಳ್ಳಿಯ ಮಟ್ಟಿಗೆ ಅದ್ಭುತ ಕಾರ್ಯಕ್ರಮಗಳು ನಡೀತಾ ಇದೆ, ಏನು ಸಮಸ್ಯೆಗಳೇನಿಲ್ಲ. ವಿಶ್ವಾಸ ಅವರಿಗೆ, ನಾವು ಅವರಲ್ಲಿ ವಿಶ್ವಾಸ ಇಡ್ತೇವೆ. ಅವರು ವಿಶ್ವಾಸ ದ್ರೋಹ ಮಾಡಿದ್ರೆ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅವರಲ್ಲಿ ನಂಬಿಕೆ ಇಲ್ಲ ಅಂತಂದ್ರೆ ನಾವು ಯಾವ ಕೆಲಸಗಳನ್ನು ಮಾಡುವಾಗಿಲ್ಲ. ಬಹಳ ಒಳ್ಳೆಯ ಮಾತನ್ನು ಹೇಳಿದ್ರಿ ಭಾಸ್ಕರ್ ಆಚಾರ್ಯ ಅವರೇ. ಹೈನುಗಾರಿಕೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡಿಕೊಂಡು ಬಂದಿದ್ರಿ. ಇದೊಂದು ರೀತಿಯ ಜನಸೇವೆಯೇ. ಜನಸೇವೆ ಅನ್ನುವಂಥದ್ದು ಜನರಿಗೆ ಮಾತ್ರ ಉಪಯೋಗ ಆಗುವಂತಹದ್ದಲ್ಲ, ನಿಸರ್ಗಕ್ಕೂ ಕೂಡ ಪೂರಕವಾಗಿ ನಮ್ಮ ಜೀವನ ದೃಷ್ಟಿಕೋನ ಇರಬೇಕು ಎನ್ನುವಂತಹ ಮಾತನ್ನ ಹೇಳಿದ್ರಿ. ನಿಮ್ಮ ಅನುಭವವನ್ನು ವಿಸ್ತಾರವಾಗಿ ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೂ ಆಧುನಿಕ ಹೈನುಗಾರಿಕೆ ಅನುಭವ ಈ ಕುರಿತು ಪುತ್ತೂರಿನ ಮುಂಡಾರು ಗ್ರಾಮದ ಹೆಚ್ ಭಾಸ್ಕರ ಆಚಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ. प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रुपए मासिक पेंशन होगी सुनिश्चित. 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान. इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं. प्रधानमंत्री किसान मान धन योजना अन्नदाता के परिश्रम को संबल, पेंशन से सुरक्षित उनका कर. कृषि एवं किसान कल्याण मंत्रालय भारत सरकार द्वारा जनित में जारी. ಭಕ್ತಿ ಗೀತೆಗಳನ್ನು ಕೇಳೋಣ. ಡಾಕ್ಟರ್ ರಾಜಕುಮಾರ್ ಹಾಡಿರುವ ಚಿ ಉದಯಶಂಕರ್ ಅವರ ರಚನೆ. ಮಾರುತಿ ಸೇವಕನ ಮಾಡು ಸೇವಕನ ಮಾಡು ಮಾರುತಿ ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ರಾಮಚಂದ್ರನ ಸೇವಿಸಿ ಪೂಜಿಸಿ ರಾಮಚಂದ್ರನ ಸೇವಿಸಿ ಪೂಜಿಸಿ ಧನ್ಯನಾಗುವಂತೆ ಹರಸಿ ನನ್ನ ಧನ್ಯನಾಗುವಂತೆ ಹರಸಿ ನನ್ನ ಸೇವಕನ ಮಾಡು ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ಮಾರುತಿ ಸೇವಕನಾದರೆ ದೊರೆಯುವ ಪ್ರಭುವಿನ ಕರುಣೆಗೆ ಎಣೆಯೇ ಇಲ್ಲ ಸೇವೆಯು ನೀಡುವ ಮಹದಾನಂದ ಬಣ್ಣಿಸೆ ಮಾತುಗಳಿಲ್ಲ ಸೇವೆಯು ಕೊಡುವ ಫಲದ ಕಲ್ಪನೆ ಸೇವೆಯು ಕೊಡುವ ಫಲದ ಕಲ್ಪನೆ ಕಲ್ಪ ವೃಕ್ಷಕ್ಕೂ ಇಲ್ಲ ಸೇವಕನ ಮಾಡು ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ಮಾರುತಿ ಸೇವಕನೆಂದೆ ನಂದಿಗೆ ದೊರಕಿತು ಕೈಲಾಸದಲ್ಲಿ ಸ್ಥಾನ ಸೇವಕನಾಗೆ ಗರುಡನು ಪಡೆದ ವೈಕುಂಠದಲ್ಲಿ ತಾಣ ಸೇವಕನಾದರೆ ನನ್ನಲ್ಲಿ ಆಗ ಸೇವಕನಾದರೆ ನನ್ನಲ್ಲಿ ಆಗ ಕರಗುವುದು ಅಜ್ಞಾನ ಸೇವಕನ ಮಾಡು ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು